ಯಾರೂ ಅರಿಯದ ನೇಗಿಲ್ಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು ಯಾರೂ ಅರಿಯದ ನೇಗಿಲ್ಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು ಹೆಸರನ್ನು ಬಯಸದೆ ಅತಿ ಸುಖ ಕೆಳಸದೆ ದುಡಿವನು ಗೌರವ ಘಾಷಿಸದೆ ನೇಗಿಲ ಕುಲದೊಳಗಡಗಿದೆ ಕರ್ಮ ಮೇಲೆಯ ನಿಂತಿದೆ ಧರ್ಮ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತು ನಮ್ಮ ಆಕಾಶವಾಣಿಗಳಲ್ಲೆಲ್ಲ ಕಿಸಾನ್ ದಿವಸವನ್ನು ಆಚರಿಸಲಾಗ್ತಿದೆ. ಇವತ್ತಿನ ಕಿಸಾನ್ ದಿವಸದ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ರೈತರನ್ನು ತಮಗೆ ಪರಿಚಯಿಸಬೇಕು ಅನ್ನುವಂಥ ಉದ್ದೇಶದಿಂದ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಧೂಪದಳ್ಳಿ ಗ್ರಾಮದ ಸಾವಯವ ಕೃಷಿಕರಾಗಿರ್ತಕ್ಕಂತಹ ಆರ್ ಸಕ್ರಪ್ಪ ಅವರನ್ನು ನಾವು ಸಂದರ್ಶನ ಮಾಡಿದ್ದೇವೆ. ನಮಸ್ಕಾರ ಸಕ್ರಪ್ಪ ಅವರೇ. ನಮಸ್ಕಾರ ಸರ್. ಸಕ್ರಪ್ಪ ಅವರೇ, ಸಾವಯವ ಕೃಷಿಯಲ್ಲಿ ನೀವು ತೊಡಗಿಕೊಂಡಂತಹ ದಿನಗಳು ಯಾವಾಗಿನಿಂದ ಅಂತ ನೋಡ ಸರ್? ನಾವು ಮೊದಲೆಲ್ಲ ರಾಸಾಯನಿಕ ಮಾಡ್ತಿದ್ವಿ ಸರ್. ಈಗ ಕೆಲವೊಂದು 8-10 ವರ್ಷದಿಂದ ನಾನು ಸಾವಯವ ಕೃಷಿ ಮಾಡಕತ್ತೀನಿ. 8-10 ವರ್ಷ ಅಂದ್ರೆ 8-10 ವರ್ಷ ಆಯ್ತ. ಯಾಕೆ ನಾವು ಸಾವಯವ ಕೃಷಿ ಮಾಡಕತ್ತೀವಿ ಅಂದ್ರೆ ಆರೋಗ್ಯ ದೃಷ್ಟಿಯಿಂದ ಸರ್. ಆರೋಗ್ಯ ಮೊದಲೆಲ್ಲ ಕೆಮಿಕಲ್ ಹೊಡೆದು ನಮಗೆಲ್ಲ ಕಣ್ಣು ಉರಿ ಬರೋದು, ಕೈಕಾಲು ಇದಾಗದು, ಎಲ್ಲ ಮೈಗೆ ಮನುಷ್ಯನಿಗೆ ಜ್ವರ ಬರೋದು ಅದಾಗತ್ತೆ ಸರ್. ನಾವು ಯಾಕೆ ಇದಾತಂತಂದು ಯೋಚನೆ ಮಾಡಿದ್ವಿ ಸರ್. ಅಲ್ಲಿ ಪೇಪರ್ ನೋಡೋದು, ಆಮೇಲೆ ಸ್ವಲ್ಪ ಇಕ್ರ ಸಂಸ್ಥೆಯವ್ರು ಬಂದ್ರು ಸರ್. ಇಕ್ರ ಸಂಸ್ಥೆಯವ್ರು ಬಂದು ಸಾವಯವ ಕೃಷಿ ಮಾಡ್ರಿ ಚೆನ್ನಾಗತ್ತೆ ಅಂತಂದು ಹೇಳಿ ಅವ್ರ ಮಾರ್ಗದರ್ಶನದಿಂದ ನಾವೇ ಮಾಡಿದ್ವಿ ಸಾವಯವ ಕೃಷಿ ಮಾಡಕತ್ತಿದ್ವಿ ಸರ್. ಮೊದಲೆಲ್ಲ ಎರೆಹುಳು ತೊಟ್ಟಿ ಅವೆಲ್ಲ ಮಾಡಿದ್ವಿ ಸರ್. ಅವೆಲ್ಲ ಮಾಡಿದ್ವಿ, ಹುಳುಗಳು ಎಲ್ಲ ಇದನ್ನ ಮಾಡಿದ್ವಿ, ಮಾರಾಟನೂ ಮಾಡಿದ್ವಿ, ಚೆನ್ನಾಗಿ ಅನಿಸ್ತ. ಮೊದಲು ನಾವು ಒಂದು 1/2 ಎಕರೆ ಚೆಕ್ ಮಾಡಿದ್ವಿ ಸರ್. ಮೊದಲು ರಾಸಾಯನಿಕಗೂ ಅದಕ್ಕೂ ಏನ್ ವ್ಯತ್ಯಾಸ ಅಂತಂದ್ರೆ ಅಂದ್ರೆ ನೀವು ಈ ಹಿಂದೆ ರಾಸಾಯನಿಕ ಕೃಷಿ ಪದ್ಧತಿ ಇತ್ತು ನಿಮ್ಮಲ್ಲಿ? ನಮ್ಮಲ್ಲಿ ಇತ್ತು ಸರ್. ಅಂದ್ರೆ ಯಜಮಾನರು ಮಾಡ್ತಿದ್ರು ಗೊಬ್ಬರ ಪಾಪರ್, ಈಗ ಹಿಂದೆ ರಾಸಾಯನಿಕ ಇತ್ತು ಸರ್. ಆಮೇಲೆ ನಾವು ಸಾವಯವ ಕೃಷಿ ಬರಕ ಹೇಳಿದ್ರು ಸರ್ ಸಂಸ್ಥೆ ಹೇಳಿ. ನಮಗೆ ಮನದಟ್ಟ ಮಾಡಕ ನಾವು 1/2 ಎಕರೆ ಮಾಡ್ಕೊಂಡಿವಿ ಸರ್. 1/2 ಎಕರೆ ಮಾಡ್ಕೊಂಡಾಗ ಏನಾಯ್ತು, ನಾವು ಮೊದ್ಲು ಹೇಳಿದ್ರು ಅವ್ರು 1/2 ಎಕರೆ ಮಾಡಿ ನೋಡ್ರಪ್ಪ ಹೆಂಗ್ ಬರ್ ನೀವು ನೋಡ್ಕೊಂಡ್ ಅನುಭವದ ಮೇಲೆ ಅಂತಂತ ಮಾಡ್ಕೊಂತ ಹೋಗಂತಂದು ಹೇಳಿದ್ರು ಸರ್. ನಾವೇ ಮಾಡಿದ್ವಿ 1/2 ಎಕರೆ ಮಾಡಿದ್ವಿ ಸರ್. ಆ ವರ್ಷ ಏನ್ ಮಾಡಿದ್ವಿ, ಮಳೆ ಫ್ಲಾಪ್ ಆಗ್ಬಿಡ್ತು ಸರ್. ಫ್ಲಾಪ್ ಆತು, ಇದು ಬಾಡಿದ್ದಿಲ್ಲ ಸರ್. ಅದು ಏನಾಯ್ತು, ರಾಸಾಯನಿಕ ಹಾಕಿದ್ದೆಲ್ಲ ಒತ್ಕೊಂಡ್ ಬಿದ್ಬಿಡ್ತು ಸರ್. ಮಳೆಗಾಲ ಬರಗಾಲ ಬಂತು ಸರ್, ಪೂರ್ತಿ ಒತ್ಕೊಂಡ್ ಬಿತ್ತು ಸರ್. ಇದು ದಿವಸ ಸ್ವಲ್ಪ ಬೆಳ್ಳಗಾಗಿತ್ತು ಸರ್, ಕರ್ರಗೆ ಬರಲಿಲ್ಲ, ಬೆಳ್ಳಗಾಗಿತ್ತು ಸರ್. ಅದಕ್ಕೋಸ್ಕರ ನಾವೇ ಮಾಡಿದ್ವಿ, ಬೇರೆಯವ್ರು ಕೇಳಿದ್ವಿ ಸರ್ ಸಂಸ್ಥೆಯವ್ರು. ಕೇಳಿದಾಗ ಏನಾಯ್ತು, ಜೀವಾಮೃತ ಕೊಡ್ರಿ, ತ್ರಿಮುಖ ಟಾನಿಕ ಕೊಡ್ರಿ ಅಂತ ಕೊಟ್ಟಿವಿ ಸರ್. ಕೊಟ್ಟ ಮೇಲೆ ಏನಾಯ್ತು, ಅಲ್ಪ ಸ್ವಲ್ಪ ಇದ್ರಾಗ ಬೆಳೆ ಬಂತು ಸರ್. ಅಂದ್ರೆ ಬಂತು ಸರ್, ಅದ್ರಾಗ ಎಲ್ಲ ಪೂರ್ತಿ ಒಣಗಿ ಹೋಗ್ಬಿಡ್ತು. ಅಂದ್ರೆ ಬರಗಾಲ ಬಹಳ, ಮಳೆನೇ ಇಲ್ಲ ಸರ್, ಪೂರ್ತಿ ಹೋಗ್ಬಿಡ್ತು ಸರ್. ಅದಕ್ಕೋಸ್ಕರ ಆಮೇಲೆ ಅದ್ ಗಿಡ ನೋಡಿದ್ವಿ ಸರ್, ಗಿಡನೂ ಸ್ವಲ್ಪ ಸ್ವಲ್ಪ ಮೇಯಕ್ ಬಂತು ಸರ್. ಆಮೇಲೆ ಬೇರು ಚೆಕ್ ಮಾಡಿದ್ವಿ ಸರ್. ಬೇರು ಚೆಕ್ ಮಾಡಿದಾಗ ಏನಾಯ್ತು, ನಮಗೆ ಅನುಭವ ಆಯ್ತು, ಓ ಬೇರು ಚೆನ್ನಾಗಿದ್ರೆ ಪೈರು ಚೆನ್ನಾಗಿ ಬರ್ತತಿ ಅಂತಂದು ಯೋಚನೆ ಮಾಡಿ ಒಂದ್ ವರ್ಷ ಒಂದ್ ಸ್ವಲ್ಪ ಮಾಡಿದ್ರೆ ತಿರ್ನೇ ವರ್ಷ ಇನ್ನೊಂದಿಷ್ಟು ಮಾಡಿದ್ವಿ ಸರ್. ಅಂತಂತ ಈಗ ರಾಸಾಯನಿಕ ಕಮ್ಮಿ ಮಾಡ್ಕೊಂತ ಎರೆಹುಳು ಗೊಬ್ಬರ, ಸಗಣಿ ಗೊಬ್ಬರ ಮಾಡ್ಕೊಂತ ಬಂದಿ ಸರ್. ಅಂದ್ರೆ ಸಾವಯವ ಪದ್ಧತಿಯಲ್ಲಿ ಯಾವುದೇ ಬೆಳೆಗಳನ್ನ ಬೆಳೆದ್ರೆ ಮಳೆಯ ಅಭಾವ ಆದಾಗಲೂ ಸಹಿತ ಬೆಳೆ ಚೆನ್ನಾಗಿರ್ತದೆ ಅಂತ ಅಲ್ಲಿ ನಿಮಗೆ ಪ್ರಾಯೋಗಿಕವಾಗಿನೇ ನೋಡ್ಕೊಂಡಿವಿ ಸರ್. ನಾವ್ ಒಂದ್ 1/2 ಎಕರೆ 1/2 ಎಕರೆ ಮಾಡಿದ್ವಲ್ ಸರ್, ಅನುಭವ ಆತ ಅದರಿಂದ. ನಾವ್ ಹೌದು, ಹಿಂದಿನ ಕಾಲದಾಗ ಏನ್ ಮಾಡ್ತಿದ್ರು ಯಜಮಾನ್ರು, ಆ ತರ ಯೋಚನೆ ಮಾಡಿ ನಾವ್ ಅದನ್ನ ಸಾವಯವ ಕೃಷಿ ಮಾಡಕ್ಕೆ. ರಾಸಾಯನಿಕ ಕೃಷಿ ಅನ್ನೋದು ನಮಗೆ ಮಧ್ಯದಲ್ಲಿ ಬಂದಿದ್ದದು. ಹೌದ್ ಸರ್, ಮಧ್ಯದಲ್ಲಿ. ನಮ್ಮ ಪೂರ್ವಕರು ಎಲ್ಲರೂ ಸಾವಯವ ಪದ್ಧತಿಯಲ್ಲೇ ಇದ್ದದಲ್ವಾ? ಹೌದ್ ಸರ್. ನಿಮ್ಮ ತಂದೆ ತಾತನ ಕಾಲ ಅಮ್ಮ ಅವರೆಲ್ಲ, ಅವ್ರು 70-80 ವರ್ಷ ಬಾಳ್ಯಾರ. ಯಾಕೆ ಬಾಳ್ಯಾರ ಅಂದ್ರೆ ಎಲ್ಲ ಕೆಮಿಕಲ್ ಯಾವ್ದಿಲ್ಲ ಸರ್, ಬರೀ ಸಗಣಿ ಗೊಬ್ಬರ ಜೇಡಿ ಹಿಡಿದು ಹೊಲಕ್ಕೆ ಹಾಕಿ ಬೆಳೆದ್ಕೊಂಡು ಮಾಡ್ಯಾರ ಸರ್. ಆಮೇಲೆ ಅವ್ರು ಎಲ್ಲ ನಮ್ಮನೆ ಬೆಳಿತಿದ್ರು ಸರ್. ಅಕ್ಕಡಿ ಕಾಳು, ತೊಗರಿ ಇರ್ಬೋದು, ಹೆಸರು ಇರ್ಬೋದು, ಉದ್ದು ಇರ್ಬೋದು, ಆಮೇಲೆ ಮಿಕ್ಸ್ ಬೆಳೆ ಮಾಡ್ತಿದ್ರು ಸರ್. ಅವ್ರು ಯಾಕೆ ಚೆನ್ನಾಗಿರ್ತದ ಅಂದ್ರೆ ಮಿಕ್ಸ್ ಬೆಳೆ ಬೆಳೆ ಪದ್ಧತಿ ಬೆಳೆ ಪದ್ಧತಿ ಮಾಡಿದ್ರು ಅಂದ್ರೆ ಮಳೆಗಾಲ ಒಂದ್ ಎರಡು ತಿಂಗಳು ಹೋದ್ರು ಬೇರೆ ಬೆಳೆಯಾರ ಬರುತ್ತೆ ಸರ್. ಒಂದು ಎಕರೆ ಕನಿಷ್ಠ ಮೂರ್ ಬೆಳೆ ಮಾಡ್ತಿದ್ರು ಸರ್. ಮೂರ್ ಬೆಳೆ ಮಾಡೋದ್ರಿಂದ ಒಂದ್ ಬೆಳೆ ಹೋದ್ರೆ ಒಂದ್ ಅನುಕೂಲ ಆಗ್ತಿತ್ತು. ಹಂಗಾಗಿ ಆಮೇಲೆ ರೋಗ ಕೀಟ ಕಮ್ಮಿ ಇರ್ತದ ಸರ್. ಅದಕ್ಕೋಸ್ಕರ ಅವ್ರು ಏನ್ ಮಾಡಿದ್ರು, ಇದಕ್ ನಡಕ್ ಏನ್ ಬಂದು ರಾಸಾಯನಿಕ ಗೊಬ್ಬರ ಬಂದ್ ಎಲ್ಲ ಏಕ್ ಹಾಕಿ ಎಲ್ಲ ಬಂದ್ರ ಲಾಭ ಸರ್, ಹೋದ್ರ ಎಲ್ಲ ಹೊರಟೋಗ್ತದೆ ಸರ್, ಅಷ್ಟು ನಾಶ ಎಲ್ಲ ನಾಶ ಆಗ್ತದೆ ಸರ್. ಸೊ ಈಗ ನೀವು ಸಾವಯವ ಪದ್ಧತಿಯನ್ನ ಎಷ್ಟು ಪ್ರಮಾಣದಲ್ಲಿ ಅಳವಡಿಸಿಕೊಂಡಿದ್ರಿ, ಪೂರ್ಣ ಪ್ರಮಾಣದಲ್ಲಿಯೋ ಅಥವಾ ಅಲ್ಪ ಸ್ವಲ್ಪ ರಾಸಾಯನಿಕಗಳ ಅಗತ್ಯತೆ ಇದ್ದಾಗ ಬಳಕೆ ಮಾಡೋದು ಪದ್ಧತಿ ಇದೆಯೋ ಹೇಗೆ? ಇಲ್ಲ ಸರ್, ನಾವು ಪೂರ್ತಿ ಎಲ್ಲ ನೋಡ್ಸ ಜೀವಾಮೃತ ಗೋಕುರ್ಮಾಮೃತ ಪಂಚಗವ್ವ ಎರಡು ಆಕಳ ಜವರಿ ಆಕಳ ತಂದೀವಿ ಸರ್. ಮೇನ್ ಜವರಿ ಆಕಳದಿಂದ ನಾವು ಎಲ್ಲ ಈಗೆಲ್ಲ ಯಾವ್ದು ಮಾಡಲ್ಲ ಸರ್, ಎಲ್ಲ ಮಿಕ್ಸ್ ಆಗೈತಲ್ ಸರ್. ಮಿಕ್ಸ್ ಕ್ರಾಪ್ ಇರೋದ್ರಿಂದ ನಮಗೇನ್ ಸಹ ಯಾವ ರೋಗ ಬರಲ್ಲ, ಅಲ್ಪ ಸ್ವಲ್ಪ ಬರ್ತದೆ ಸರ್, ಅದಟ್ಟಿಗೆ ಅದ ಹೋಗ್ಬಿಡ್ತದೆ ಸರ್. ನಾವು ಮನುಷ್ಯನ ತಡ್ಕೋಬೇಕು, ರೋಗ ಬಿದತಿ ನಾವು ಔಷಧಿ ಹೊಡಿಬೇಕು, ಅದು ಹೊಡಿಬೇಕು ಅನ್ನೋದು ಆಗಲ್ಲ ಸರ್. ಅದು ಬರ್ತತಿ ಹೋಗತ್ ಅಲ್ಪ ಸ್ವಲ್ಪ ಬರ್ತದೆ ಸರ್, ತಂತಾನೆ ಹೋಗ ಅಂದ್ರೆ ಬೇರೆ ಬೇರೆ ನಮ್ಮನೆ ಗಿಡಗಳು ಇರ್ತಾವಲ್ಲ ಸರ್. ಒಂದ್ ಗಿಡ ತಿಂದು ಇನ್ನೊಂದ್ ಗಿಡ ತಿನ್ನಕ್ ಹೋದ್ರೆ ಒಂದ್ ಒಗರು ಇರ್ತತಿ, ಒಂದ್ ಹುಳಿ ಇರ್ತತಿ, ಅದಕ್ಕೆ ಭಯ ಆಗಿ ಹುಳನ ಹೋಗ್ಬಿಡ್ತಾವ್ ಸರ್. ಏನಪ್ಪ ಅಂದ್ರೆ ನಾವು ಜೀವಾಮೃತ ಕೊಡ್ತೀವಿ ಸರ್. ಈಗ ಸಕ್ರಪ್ಪರೇ, ನೀವು ಈಗ ಸಾವಯವ ಪದ್ಧತಿಯಲ್ಲಿ ಕೃಷಿ ಮಾಡ್ಕೊಂಡು ಬರೋದಕ್ಕೆ ಏನಾದ್ರೂ ಒಂದು ಪ್ರೇರಣೆ ಇರಬೇಕು, ಮತ್ತೆ ಒಂದಿಷ್ಟು ತಿಳುವಳಿಕೆ ಬೇಕು, ತರಬೇತಿಗಳು ಬೇಕು, ಇದನ್ನೆಲ್ಲ ಹೇಗ್ ಪಡ್ಕೊಳ್ತಾ ಬಂದ್ರಿ ಅಂತ? ನಮಗೇನ್ ಸರ್, ನಮ್ ತಂದೆಯವ್ರ ಒಂದ್ ಸ್ವಲ್ಪ ಸಪೋರ್ಟ್ ಮಾಡಿದ್ರು ಸರ್. ಆಮೇಲೆ ಇಕ್ರ ಸಂಸ್ಥೆಯವ್ರ ಒಂದ್ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ನಮಗೆ ಆಸಕ್ತಿ ಇತ್ತು ಸರ್. ಅಂದ್ರೆ ಈಗ ಪೇಪರ್ನಾಗ ನ್ಯೂಸ್ ಬರ್ತದೆ ಸರ್, ವಾರ ಮಂಗಳವಾರ ಏನೇ ಕೃಷಿ ಬದುಕು ಏನಂತ ಬರ್ತದೆ ಸರ್. ಅದನ್ನ ಕಲೆಕ್ಟ್ ಮಾಡಿಟ್ಟಂದ ಅವ್ರು ಹಂಗ್ ಬೆಳೆದ್ರ ಹಿಂಗ್ ಬೆಳೆದ್ರ ಒಂದ್ ಎಕರೆಗೆ ಇಷ್ಟೆಲ್ಲ ನಮ್ಮನೆ ಬೆಳೆ ಮಾಡಬಹುದು ಅಂತ ನಾವು ಯೋಚನೆ ಮಾಡಿದ್ವಿ. ಒಂದ್ ಎಕರೆಗೆ ಹೆಂಗ್ ಮಾಡೋದು ಏನಂತಂದು ಯೋಚನೆ ಮಾಡಿದ್ವಿ. ಆಮೇಲೆ ತರಬೇತಿ ಎಲ್ಲೆಲ್ಲಿ ತರಬೇತಿ ಇರ್ತವೋ ಅಲ್ಲೆಲ್ಲ ಹೋಗ್ತಿದ್ವಿ, ಕೇಳ್ಕೊಂಡ್ವಿ. ಅವಾಗೆಲ್ಲ ನೋಡಪ್ಪ ಮನೆಗೆ ಏನ್ ಬೇಕಾ, ನಾವು ಒಂದ್ ಕಾಲ್ ಎಕರೆಗಾದ್ರೂ ಮನೆ ಬೆಳ್ಕೊಳ್ರಿ, ನೀವು ಆರೋಗ್ಯ ಚೆನ್ನಾಗಿ ಇಟ್ಕೊಳ್ರಿ. ಈಗ ಔಷಧಿ ಹೊಡೆದಿರ್ತಾನ, ಸಾಯಂಕಾಲ ಮುಂಜಾನೆ ಮಾರ್ಕೆಟ್ ಇತ್ತಿರ್ತಾನೆ, ಅದನ್ನ ತಿನ್ನೋದು. ಆಮೇಲೆ ಆಸ್ಪತ್ರೆಗೆ ಹೋಗೋದು, ಹೆಂಡ್ರು ಮಕ್ಕಳು ಜ್ವರ ವಾರಕ್ಕೊಂದ್ಸಲ ಒಬ್ಬೊಬ್ಬರೊಬ್ಬೊಬ್ರು ಒಕ್ಕದ್ರು ಸರ್. ಅದಕ್ಕೋಸ್ಕರ ನಾವೇನು ಮೀಟಿಂಗ್ ಮಾಡ್ತೀವಿ, ಅದನ್ನೆಲ್ಲ ಮಾಡ್ತಿದ್ವಿ ಸರ್. ನಾವು ಅಂದ್ರೆ ಸಾಮಾನ್ಯವಾಗಿ ಬೇರೆ ಬೇರೆ ವ್ಯಾಪಾರಗಳಲ್ಲಿ ಏನಾಗ್ತದೆ ಅಂದ್ರೆ ಲಾಭ ಮಾತ್ರ ಮುಖ್ಯವಾಗ್ತದೆ, ಆದ್ರೆ ಒಬ್ಬ ರೈತ ಮಾತ್ರ ನಾನು ಬೆಳೆದದ್ದು ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರಬಾರದು ಅನ್ನುವಂತ ಆಲೋಚನೆಗಳನ್ನ ಮಾಡ್ತಾ ಇರ್ತಾರೆ. ಈ ನಿಟ್ಟಿನಲ್ಲಿ ನೀವು ಕೃಷಿಯನ್ನು ಶುರು ಮಾಡಿದಿರಿ ಅನ್ಸುತ್ತೆ? ಹೌದು ಸರ್, ನಮ್ದು ಆರೋಗ್ಯ ಮೇನ್ ಸರ್. ಆರೋಗ್ಯ ದೃಷ್ಟಿಯಿಂದ ನಾವು ಮೊದಲು ಎಲ್ಲ ಕೆಮಿಕಲ್ ಹೊಡಿತಿದ್ವಲ್ಲ ಸರ್. ಆಮೇಲೆ ಏನ್ ಮಾಡಿದ್ವಿ, ನಮ್ಗೆಲ್ಲ ಕಾಯಿಲೆ ಬರಕಚ್ಚಿ ನಮ್ ತಂದೆಯವರು ಈ ಸಂಸ್ಥೆಯವರು ಎಲ್ಲ ಮಾತಾಡ್ಕೊಂಡು ಮಾಡಣ್ರಪ್ಪ, ಇದನ್ನ ಸಾವಯವ ಕೃಷಿ ಮಾಡ್ರಿ, ದನಗಳು ಕಟ್ಕೊಂಡು ಇದನ್ನೆಲ್ಲ ಮಾಡೋಣ ಅಂದ್ರೆ ಆರೋಗ್ಯ ದೃಷ್ಟಿ ನಾವು ಚೆನ್ನಾಗಿರ್ಬೇಕು, ನಾವು ಆಹಾರ ಏನ್ ಕೊಡ್ತೀವಲ್ರಿ ಅವ್ರ ದೃಷ್ಟಿಯಿಂದ ನಾವು ಮಾಡಿದೀವಿ ಸರ್. ಅದಕ್ಕೋಸ್ಕರ ನಾವು ಸಾವಯವ ಕೃಷಿ ಮಾಡಿದ್ರೆ ಲಾಭ ಐತಂದ್ ನಮಗೆಲ್ಲ ಒಂದು ಮುಕ್ಕಾಲು ಎಕರೆ ಅರ್ಧ ಎಕರೆ ನೋಡ್ಕೊಂಡಿವಲ್ ಸರ್. ಅದಕ್ಕೋಸ್ಕರ ಅದ್ರಾಗ ಲಾಭ ಐತಿ. ಈಗ ಯಾವ್ದೇ ಬೀಜ ಗೊಬ್ಬರ ತಂದ್ರ ಅವ್ರ ಕಂಪ್ನಿಗಳು ಉದ್ದಾರ ಆಕಾರ ಸರ್, ನಾವು ಉದ್ದಾರ ಆಗಲ್ಲ. ನಮಗೇನ ಬರ್ತದ ಸರ್, ಬಂದ್ರ ಒಂದ್ ವರ್ಷ ರೇಟ್ ಸಿಕ್ತು ಲಾಭ ಆಕತ್ತೆ, ಇಲ್ಲದ್ರೆ ಎಲ್ಲಾ ಖರ್ಚು ಅವ್ರು ಉದ್ದಾರ ಆಕಾರ್ರಿ. ಅದಕ್ಕೋಸ್ಕರ ನಾವೇ ಮಾಡಿದ್ವಿ, ಏನೇನು ತರಲಿಲ್ಲದಂಗ ಇಲ್ಲಿ ಖರ್ಚು ಕಡಿಮೆ, ನಿಮಗೆ ಖರ್ಚು ಕಮ್ಮಿ ಸರ್, ಜೀರೋ ಬಜೆಟ್ ಸರ್. ಕಸದಲ್ಲೇ ರಸ ಮಾಡ್ತೀರಿ? ಹೌದ್ ಸರ್, ಕಸದಲ್ಲೇ ರಸ. ಆಮೇಲೆ ವೇಸ್ಟ್ ಏನಿದ್ರು ಹೊರಕ್ ಹಾಕಲ್ ಸರ್, ಬೆಂಕಿ ಇಡೋದಾಗ್ಲಿ ಇನ್ನೊಂದಲ್ಲಿ ರೈತರು ಯಾರಾದ್ರೂ ಬೆಂಕಿ ಇಡಬಾರ್ದು. ಆಮೇಲೆ ಭೂಮಿಯಿಂದ ಹೊಲದಾಗಿಂದ ಹೊರಕ್ ಏನೋ ಹೋಗ್ಬಾರ್ದು ಹೋಗ್ಬಾರ್ದು. ಆಮೇಲೆ ಹೊರಗಿಂದ ಒಳಕ್ ಏನೋ ತರಬಾರ್ದು, ಅಷ್ಟು ಮಾಡ್ಬಾರ್ದು. ಸಾವಯವದ ಜೊತೆಗೆ ಜೀಕು ನೀನು ಸ್ವಾವಲಂಬಿ ಬಾಳು, ಅನ್ನದಾತನೇ ಕೇಳು ನೀನು ಸಾವಯವವೇ ಮೇಲು. ರಾಸಾಯನಿಕದ ಜೊತೆಗೆ ಬೇಡ ಪರಾವಲಂಬಿ ಬಾಳು, ರಾಸಾಯನಿಕದ ಬಳಕೆಯಿಂದ ಪರಿಸರವೆಲ್ಲ ಹಾಳು, ಪರಿಸರವೆಲ್ಲ ಹಾಳು. ರೈತನೇ ಎದ್ದೇಳು ನೀನು, ಸಾವಯವವು ಕರೆಯುತ್ತಿಹದು ರೈತನೇ ಎದ್ದೇಳು ಈಗ, ರೈತನೇ ಎದ್ದೇಳು ಬೇಗ. ಈಗ ಸಾವಯವ ಕೃಷಿ ಪದ್ಧತಿಗೆ ಏನೇನ್ ಬೇಕಾಗ್ತದೆ, ಗೊಬ್ಬರಗಳಾಗಿರ್ಬೋದು ಅಥವಾ ದ್ರಾವಣ ರೂಪದಲ್ಲಿರ್ತಕ್ಕಂತಹ ಪೋಷಕಾಂಶಗಳಾಗಿರ್ಬೋದು, ಅವನ್ನೆಲ್ಲ ಏನೇನ್ ಕೊಡ್ತೀರಿ, ಏನೇನ್ ರೆಡಿ ಮಾಡ್ಕೊಡ್ತೀರಿ ನೀವು? ನಾವು ನೋಡ್ಸ ಜೀವಾಮೃತ ಮಾಡ್ತೀವಿ ಸರ್, ಜೀವಾಮೃತ ಗೋಕೃಪಾಮೃತ ಮಾಡ್ತೀವಿ ಸರ್. ಆಮೇಲೆ ಪಂಚಗವ ಮಾಡ್ತೀವಿ ಸರ್, ಡ್ರಮ್ನಾಗ ಮಾಡ್ತೀವಿ ಸರ್. ಆಮೇಲೆ ಎರಡು ಆಕಳ, ಆಕಳ ಜವರಿ ಆಕಳ ಬೇಕು ಸರ್. ಮೇನ್ ಈ ಸಾವಯವ ಕೃಷಿ ಮಾಡ್ತೀವಿ ಅಂದ್ರೆ ಜವರಿ ಆಕಳ ಬೇಕು ಸರ್. ಜವರಿ ಆಕಳಿಂದ ನಮಗೆ ನೋಡ್ರಿ ಸರ್, ಅದರಿಂದ ನಾವು ಜೀವಾಮೃತ ವಾರಕ ಒಂದ್ಸಲ ಕೊಡ್ತೀವಿ ಸರ್. ಹೆಚ್ಚಿಗೆ ಕೊಟ್ಟರು ಏನಾಗಲ್ಲ ಸರ್. ನಮ್ಮ 2 ಕೆಜಿ ಬೆಲ್ಲ, 2 ಕೆಜಿ ಉಳ್ಳಿ ಇಟ್ಟು ಕೊಡಪನ್ ಗೋಮೂತ್ರ, ಒಂದ್ 10 ಕೆಜಿ ಸಗಣಿ ಸರ್, ಎಲ್ಲ ಕಲೆ ಹಾಕಿ 8 ದಿವಸ ತಿರುಗಿಸ್ತೀವಿ ಸರ್. 8 ದಿವಸ ತಿರುಗಿಸಿದ ಮೇಲೆ 8 ದಿವಸಕ್ಕೆ ನೀರಿನ ಮೂಲಕ ಕೊಟ್ಟು ಬಿಡ್ತೀವಿ ಸರ್. ನಾವೇನು ಮೊದ್ಲೆಲ್ಲ ಒಯ್ತಿದ್ವಿ ಸರ್, ವಜೆ ಹಾಕುತ್ತೆ, ನಾವೇನು ವೆಂಚರಿ ಮಾಡಿವಿ ಸರ್ ಮೋಟರ್ ಮೂಲಕ, ಮೋಟರ್ ಮೂಲಕ 8 ದಿವಸಕ್ಕೆ ಒಂದ್ಸಲ ಕೊಡ್ತೀವಿ ಸರ್, ಅಷ್ಟು ಮಾಡ್ತೀವಿ ಸರ್. ಆಮೇಲೆ ಒಂದ್ 8 ದಿವಸ ಹಿಂದೆ ತ್ರಿಮುಖ ಟಾನಿಕ್ ಕೊಡ್ತೀವಿ, ಒಂದೊಂದ್ಸಲ ಗೋಮೂತ್ರ ಕಲೆಕ್ಟ್ ಕೊಡ್ತೀವಿ ಸರ್, ಒಂದೊಂದ್ಸಲ ಹುಳಿ ಮಜ್ಜಿಗಿನ ಕಲೆಕ್ಟ್ ಕೊಡ್ತೀವಿ, ವಾರಕ್ಕೆ 15 ದಿನಕ್ಕೆ ಹುಳಿ ಬಂದ ತಾಮ್ರದ್ದು ಕೊಡಪ ಹಾಕಿ ನಾವು ಕೊಡ್ತೀವಿ ಸರ್. ಈಗ ನೋಡಿ ನಿಮ್ಮ ಈ ಬಾಳೆ ತೋಟದಲ್ಲಿ ನಾವು ನಿಂತಿದ್ದೀವಿ, ಆಕ್ಚುಲಿ ತಂಪಿದೆ ನೆಲ ಅಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲಾ ಕಸವನ್ನು ಸಹಿತ ನೀವು ಅಲ್ಲೇ ನೆಲದಲ್ಲೇ ಬಿಡ್ತೀರಿ, ಮಲ್ಚಿಂಗ್ ತರ, ಅದು ಹೊದಿಕೆ ತರನೇ ಬಳಕೆ ಮಾಡಿಕೊಂಡು ಮಾಡ್ತಾ ಇದ್ರಿ. ಈ ಮಲ್ಚಿಂಗ್ ಸಿಸ್ಟಮ್ನಿಂದ ಭೂಮಿಗೆ ಯಾವ ರೀತಿ ಉಪಯೋಗ ಆಗ್ತದೆ, ಬೆಳೆಗಳಿಗೆ ಯಾವ ರೀತಿ ಇದು ಉಪಯೋಗ ಆಗ್ತದೆ ಅಂತ ನೋಡ್ರಿ. ಸೂಕ್ಷ್ಮ ಭೂಮಿಯಾಗ ಸೂಕ್ಷ್ಮ ಜೀವಾಣುಗಳು ನಾವು ಇಷ್ಟು ದಿವಸ ಗೊತ್ತಿಲ್ದಲ್ಲ ರಾಸಾಯನಿಕ ಹಾಕಿ ಸಾಯಿಸ್ಬಿಟ್ಟಿವಿ ಸರ್. ಈಗ ಏನ್ ಮಾಡಕ್ ಅವನ್ನ ವೃದ್ಧಿ ಮಾಡ್ಬೇಕು ಸರ್. ಅವ್ನ ವೃದ್ಧಿ ಮಾಡ್ಬೇಕಂದ್ರೆ ಜೀವಾಮೃತ ಕೊಡ್ಬೇಕು ಸರ್. ಆಮೇಲೆ ಅವಕ್ಕೊಂದು ಮನಿ ಮಾಡ್ಬೇಕು ಸರ್. ಮನಿ ಮಾಡ ನಮಗೆ ಹೆಂಗ್ ಮನಿ ಮಾಡಿಕೊಂಡಿವ ಅವಕ್ಕೊಂದು ಮನಿ ಅಂದ್ರೆ ಅದು ಒಕ್ಕಂತ ಅಂತ ಕತ್ಲು ಬೆಳಗಿಸ್ತದೆ ಸರ್. ಈಗ ಅದು ಎರೆಹುಳ ಆಗ್ಲಿ ಅದು ಕತ್ಲು ಇದ್ ಮಾಡ್ತಾರೆ. ಅದಕ್ಕೊಂದು ಮನಿ ಆದ್ರೆ ಅದಕ್ಕೆ ಡಿಸ್ಟರ್ಬ್ ಮಾಡ್ಬಾರ್ದು ಸರ್. ನಾವು ಅಲ್ಲೆಲ್ಲ ರಂಟಿ ಹೊಡೆಯೋದು, ಕುಂಟಿ ಹೊಡೆಯೋದು, ತೋಟ ಆದ್ರೆ ರಂಟಿ ಹೊಡೆಯೋದು, ಕುಂಟಿ ಹೊಡೆಯೋದು ಮಾಡಬಾರ್ದು ಸರ್. ಅದಕ್ಕೆ ಅದು ಇದ್ರೆ ತಂತಾನೆ ಅದು ಚಟುವಟಿಕೆ ಆಗತ್ತೆ, ಅದು ಸೂಕ್ಷ್ಮ ಜೀವಾಣುಗಳು ವೃದ್ಧಿ ಆಗ್ತವೆ. ಎರೆಹುಳ ನಮ್ಮ ಭೂಮಿ ಸಾಕಷ್ಟು ಅದ ಸರ್. ಮೊದ್ಲೆಲ್ಲ ಇದ್ದು ಸಹ ಸಾಯಿಸ್ಬಿಟ್ಟಿವೆ, ಈಗ ಮತ್ತೆ ನಮಗೆ ಈಗ ಒಂದಡಿ ಬಗದ್ರೆ ಒಂದು 7-8 ಸಿಗ್ತಾವ ಸರ್. ಅದಕ್ಕೋಸ್ಕರ ಈ ಮಲ್ಚಿಂಗ್ ಎಲ್ಲ ಮಾಡೋದ್ರಿಂದ ಅದು ಮನೆಯಾಗೆ ಸರ್, ಅದರಿಂದ ಡಿಸ್ಟರ್ಬ್ ಮಾಡಲ್ಲ. ಒಂದ್ ಸಾಲ ಬಿಟ್ಟು ಒಂದ್ ಸಾಲ ಮಲ್ಚಿಂಗ್ ಮಾಡಿನ ಸರ್, ಈ ಸಾಲ ಗಡ್ಡಾಡ್ತೀನಿ ಸರ್ ನಾನು ಅಡ್ಡಾಡಿದ್ರೆ ಅಷ್ಟು ಮಾಡಿ. ಸಕ್ಕರೆಪುರಿ ಸಾವಯವ ಕೃಷಿ ಪದ್ಧತಿಯಲ್ಲಿ ಏನೇನು ಬೆಳೀತಾ ಇದ್ರೆ ನೀವು ನೋಡಿ ಸರ್? ನಾವು ಬಾಳೆ ಮಾಡ್ತಿದ್ವಿ ಸರ್, ಪಪ್ಪಾಯಿ ಮಾಡ್ತೀವಿ ಸರ್, ಆಮೇಲೆ ನುಗ್ಗೆ ಸರ್, ಆಮೇಲೆ ತರಕಾರಿ ಎಲ್ಲ ಬೆಳೀತಿದ್ವಿ ಸರ್. ಆಮೇಲೆ ತರಕಾರಿನ ನಾವು ಇದು ದಾವಣಗೆರೆ ಕಳಿಸ್ತೀವಿ ಸರ್. ಆಮೇಲೆ ಇಲ್ಲಿ ಮನೆಗೆ ಹೋಗ ಸರ್, ಮೇಸ್ಟ್ರುಗಳು ತಿಳಿದಂತಾರ ನಮಗೆ ಯಾವುದು ಕೀಟನಾಶಕ ಬೆಳೆಸೋದು ಬೇಕಪ್ಪ ಅಂದ್ರೆ ಮನೆಗೆ ಬಂದು ಹೋಯ್ತಾರ. ಕೆಲವರು ಹೇಳ್ತಾರ್ರಿ, ಯಜಮಾನ್ರಿಗೆ ಹೇಳ್ತಾರೆ, ಇವರು ಹೇಳ್ತಾರೆ, ನಮ್ಮ ತಮ್ಮರು ಹೋಯ್ತಾರ. ಯಾರ್ಯಾರು ತಿಳುವಳಿಕೆ ಐತೆ ನಮಗೆ ನೋಡಪ್ಪ ರಾಸಾಯನಿಕ ಇಲ್ದಂಗೆ ಕೊಟ್ಟನಂದ್ರೆ ಅಂಥದ್ದೆಲ್ಲ ಮಾರ್ಕೆಟ್ ನಾವೇ ಮಾಡ್ತೀವಿ ಸರ್. ಬಾಳೆಹಣ್ಣು ನಾನೇ ಮಾಡ್ತೀನಿ ಸರ್, 60 ರೂಪಾಯಿ ಕೆಜಿ ಸರ್. ನಾವು ಯಾರು ಮಧ್ಯವರ್ತಿ ಕೊಡೋ ಸರ್. ಆಮೇಲೆ ರೈತರಾದನು ಜಾಸ್ತಿ ಹಾಕ್ಯಬಾರ್ದು, ಸ್ವಸ್ವಲ್ಪ ಹಾಕ್ಯಂದು ಮಾರ್ಕೆಟಿಂಗ್ ಹೆಚ್ಚಿಗೆ ಮಾಡ್ಕೊಂತ ಮಾಡ್ಬೇಕು ಸರ್. ಅಷ್ಟು ಮಾಡಿದ್ರೆ ರೈತ ಅಂತಂತವಾಗಿ ಬೆಳಿಬೇಕಂತ ಅಂತಂತವಾಗಿ ಬೆಳಿಬೇಕು, ರೇಟ್ ರೈತ ಫಿಕ್ಸ್ ಮಾಡಂಗ ಆಗ್ಬೇಕು ಸರ್. ಸ್ವಲ್ಪ ಹಂಗಾದ್ರೆ ಉಳಿತೈತೆ ಸರ್. ನಾವು ಕಷ್ಟಪಟ್ಟು ಮಾಡಿರ್ತೀವಿ, ಯಾರೋ ರೇಟ್ ಕಟ್ಟೋದು ಆ ಮನಸ್ಸಿಗೆ ಬೇಜಾರಕ ಸರ್. ಒಂದ್ ಯಾವ್ದಕ್ಕೆ ಒಂದ್ ಸೂಜಿಗೆ ಬೆಲೆ ಐತಿ, ಇನ್ನೊಂದ್ಕ ರಿಬ್ಬನ್ಗೆ ಬೆಲೆ ಐತಿ, ಇನ್ನೊಂದ್ಕ ಐತಿ. ರೈತ ಬೆಳೆದಲ್ರಿ, ಎಷ್ಟು 4 ತಿಂಗಳಗಟ್ಟಲೆ ನಾವ್ ಬೆಳೆದಿರ್ತೀವಿ ಸರ್. ಯಾರೋ ಮಧ್ಯವರ್ತಿ ಲಾಭ ಆಕ ಸರ್. ಒಂದ್ ಸೊಪ್ಪು 5 ರೂಪಾಯಿ 8 ರೂಪಾಯಿ ಮಾರ್ತಾರ ಸರ್, 2 ರೂಪಾಯಿ 3 ರೂಪಾಯಿ ತಗೊಂತಾರ ಸರ್. ಅಲ್ಲಿ ನಾವು 4 ತಿಂಗಳು ಬೆಳೆದ್ದು 30 ದಿವಸ 40 ದಿವಸ ಬೆಳೆದದ್ದು ಅವನಿಗೆ 3/4 ಭಾಗ ಐತಿ ಸರ್. ಅದ್ರ ಹೆಚ್ಚಿ ನಾವೇನು ಅಂತ ಸ್ವಸ್ವಲ್ಪ ಬೆಳ್ಕೊಂಡು ನಾವ ಮಾರ್ಕೆಟಿಂಗ್ ಮಾಡಕ ಪ್ರಯತ್ನ ಮಾಡಕ್ ಹಚ್ಚಿವಿ ಸರ್. ಈಗ ಮಾರ್ಕೆಟಿಂಗ್ ಗೆ ಅಂದ್ರೆ ಮಾರ್ಕೆಟ್ ವ್ಯವಸ್ಥೆಗೆ ಓಡಾಟ ಮತ್ತೆ ಎಲ್ಲಿ ಯಾವ ಟೈಮಲ್ಲಿ ಸಾಗಿಸಬೇಕು ಇದೆಲ್ಲ ಒಂದ್ ಸ್ವಲ್ಪ ಕೆಲಸದ ಒತ್ತಡ ಜಾಸ್ತಿ ಇರ್ತದೆ. ಮತ್ತೆ ನೀವು ಸಾಕಷ್ಟು ಬೇರೆ ಬೇರೆ ರೀತಿಯ ಬೆಳೆಗಳನ್ನೆಲ್ಲ ಬೆಳಿತಿದ್ರೆ ಇವೆಲ್ಲವಕ್ಕೂ ಸಮಯ ಹೊಂದಾಣಿಕೆ ಆಗ್ತದೆ ಹೇಗೆ ನೋಡ್ರಿ ಸರ್? ನಮಗೆ ಸಮಯ ಅಂತಕ್ಕಂತ ಈಗ ಎಲ್ಲವೂ ಇದ್ರೆ ಬರ್ತಾರ ಸರ್. ಒಬ್ಬನ ಬಾಳೆಹಣ್ಣಿಗೆ ಬಂದ್ರೆ ಇನ್ನೊಬ್ಬನಲ್ಲಿ ಕೊತ್ತಂಬರಿ ನೋಡ್ತಾನ, ಕರಿಬೇವು ನೋಡ್ತಾನ, ಎಲ್ಲ ನೋಡ್ತಾನೆ ಸರ್. ಒಂದ ಇದ್ರ ಮಾರ್ಕೆಟ್ ಮಾಡಕ್ ಆಗಲ್ಲ ಸರ್. ಅದಕ್ಕೆ ಎಲ್ಲಾ ನಮೂನಿ ಇರೋದ್ರಿಂದ ಎಲ್ಲದೂ ಅಷ್ಟು ಹೋಯ್ತಾನೆ ಸರ್. ನಮಗೆ ಈಸಿ ಆಕತ್ತೆ, ಎಲ್ಲಾ ನಮೂನಿ ಹಾಕ್ಯಂದಾಗ ನಮಗೆ ಈಸಿ ಆಕತ್ ಸರ್. ಮಾರ್ಕೆಟ್ ಮಾಡಕ್ ಈಸಿ ಆಕತ್ತೆ. ಆಮೇಲೆ ಒಯ್ದ ಒಬ್ರು ಒಯ್ದ್ರೆ ಅಂತ ಕಳ್ರಿ, ಇನ್ನು ಇಬ್ಬರು ಮೂವರಿಗೆ ಹೇಳ್ತಾರೆ, ಕನಿಷ್ಠ 4 ಮಂದಿಗೆ ಹೇಳಿದ್ರೆ ಇಬ್ಬರ ಬರ್ತಾರೆ ಸರ್. ಅವ್ರ ಇಬ್ಬರು ಮತ್ತೆ ಇಬ್ಬರಿಗೆ ಹೇಳ್ತಾರೆ ಸರ್, ಆ ಒಬ್ಬನಾರ ಬರ್ತಾರೆ. ಹಂಗ ಮಾರ್ಕೆಟ್ ಜನರಿಂದ ಜನರಿಗೆ ಹೆಚ್ಚಿಗೆ ಹಾಕ್ಯಂತ ಅವಕಾಸ ಕ್ವಾಲಿಟಿ ಕೊಡ್ಬೇಕು ಅವ್ರಿಗೆ. ನಿಮ್ದು ಒಂದ್ ರೀತಿ ಇದು ಅಗ್ರಿ ಮಾಲ್ ಇದ್ದಂಗೆ. ಹ್ಞೂ ಸರ್, ಶಾಪಿಂಗ್ ಮಾಲ್ ಇದ್ದಂಗೆ. ಶಾಪಿಂಗ್ ಮಾಲ್ ಇದ್ದಂಗೆ. ಆಮೇಲೆ ನಾವು ಕ್ವಾಲಿಟಿ ಕೊಡ್ಬೇಕು, ಅವ್ರು ಬಂದಾಗ ಇಲ್ಲ ಅನ್ಬಾರ್ದು ನಾವು. ಹಂಗ ಕಂಟಿನ್ಯೂ ಹಾಕ್ಯಂತ ಹಾಕ್ಯಂತ ಅಂತಂತವಾಗಿ ಎಷ್ಟೆಷ್ಟು ಹೋಗತ್ತೆ ನಮಗೆ ಮಾರ್ಕೆಟಿಂಗ್ ಎಷ್ಟೆಷ್ಟು ಹೋಗತ್ತೆ ಅಷ್ಟೆಷ್ಟು ನಾವು ಮಾಡ್ಕೊಂತ ಹೋಗ್ಬೇಕು ಸರ್. ಈಗ ತರಕಾರಿಗಳು ಬೆಳೀತಾ ಇದ್ರಿ ಅಂತ ಹೇಳಿದ್ರೆ ಯಾವ್ಯಾವ ತರಕಾರಿಗಳನ್ನು ಬೆಳೀತಾ ಇದ್ರಿ, ಎಷ್ಟೆಷ್ಟು ಪ್ರಮಾಣದಲ್ಲಿ ನಿಮ್ಗೆ ಪ್ರಾಡಕ್ಟ್ ಸಿಗ್ತಾ ಇದೆ ನೋಡ್ ಸರ್? ನಾವೊಂದು 4 ಎಕರೆ ಬೆಳೆ ಕಚ್ಚಿ ಸರ್, ಅಂತಂತವಾಗಿ ಬೆಳೆ ಕಚ್ಚಿ ಸರ್. ಅಂದ್ರ ಮಡಿ ಮಡ್ಕೊಂತೀವಿ ಸರ್. ನನಗೆ ಈಗ ಎಷ್ಟು ಹೋಗತ್ತೆ ಅಷ್ಟು ಹೋಗತ್ತೆ. ಅಂದ್ರೆ ಎಲ್ಲಾ ನಮ್ಮನೆ ಸೊಪ್ಪುಗಳು ಹಾಕ್ಯಂತ ಸರ್, ಮೂಲಂಗಿ ಹಾಕ್ಯಂದಿನಿ, ಹೀರಿಕಾಯಿ ಹಾಕ್ಯಂದಿನಿ, ಹಗಲ್ಕಾಯಿ ಹಾಕ್ಯಂದಿನಿ, ಮನೆಗೆ ಏನ್ ಬೇಕೋ ಎಲ್ಲ ಹಾಕ್ಯಂದ್ ಜೋಳ ಹಾಕ್ಯಂದಿನಿ, ಅಲಸಂದೆ ಹಾಕ್ಯಂದಿನಿ, ಕರಿಬೇವು ಐತಿ, ಮೆಂತ್ಯವ್ ಐತಿ, ಎಲ್ಲಾ ನಮ್ಮನೆ. ಆಮೇಲೆ ನಮಗೆ ಉಣ್ಣಕ್ಕೆಲ್ಲ ಇಸ್ ಪಪ್ಪಾಯ ಹಣ್ಣು ತಿಂತೀವಿ, ಮನೆಗೆ ಹೋದ್ನಂದ್ರ ಬಾಳೆಹಣ್ಣು ತಿಂತೀವಿ, ತರಕಾರಿ ಫ್ರೆಶ್ ತಿಂತೀವಿ. ನಮಗೆ ಗ್ಯಾರಂಟಿ ಇರ್ತದಲ್ರಿ, ನೋಡಿರ್ತೀವಿ ಚೆನ್ನಾಗಿರ್ತದಲ್ಲ, ಅದಕ್ಕೆ ನಾವು ಊಟ ಮಾಡ್ತೀವಿ, ಚೆನ್ನಾಗೈತಪ್ಪ ಅಂತ ಪ್ರಚಾರ ಮಾಡ್ತೀವಿ. ಅವರು ಜನರಿಗೆ ತಿಳುವಳಿಕೆ ಇದ್ದರೂ ಬರ್ತಾರೆ ಸರ್. ಈಗ ಹೀರಿಕಾಯಿ ಹಾಗಲಕಾಯಿ ನಿಮಗೆ ಮಾರ್ಕೆಟ್ಗೆ ಕಳಿಸುವಷ್ಟು ಪ್ರಾಡಕ್ಟ್ ಇದೆಯಾ ನಿಮ್ಮಲ್ಲಿ? ಹೇಗೆ ತುಂಬಾ ದೂರ ಕಳಿಸ್ಬೇಕಂತ ಬೇಡಿಕೆ ಇದ್ದಾಗೆ ಅಷ್ಟು ಬೇಡಿಕೆ ಇರೋಷ್ಟು ಕಳಿಸ್ಲಿಕ್ಕೆ ಆಗ್ತದೆ? ಈಗ ಆಗ್ತದೆ ಸರ್, ಈಗ ಎಷ್ಟೈತೆ ಮಾರ್ಕೆಟಿಂಗ್ ನೋಡ್ಕೊಂಡು ಅಕ್ಕಿ ದಿವಸ ಹೆಂಗ್ ಬೇಡಿಕೆ ಬಂದಂಗ ಹಂಗಲ್ಲ ಹೆಚ್ಚಿಗೆ ಅಕ್ಕಿಂತ ಮಾಡ್ಕೊಂತ ಹೋಗಿ ಸರ್. ಈಗ ಎಷ್ಟೈತೆ ಅಷ್ಟು ಅಕ್ಕಿ ದಿವಸ ಹೆಚ್ಚಿಗೆ ನಾವು ಅಲ್ಲ ಜನರಿಗೆ ಗೊತ್ತಾಕ ಸರ್ ನಾವ್ ಎಷ್ಟು ಜನ ಬರಕಚ್ಚಾರ ಏನಂತ, ಅದ್ರ ತಕ್ಕಂಗ ನಾವು ಮಾರ್ಕೆಟಿಂಗ್ ಮಾಡ್ಕೊಂತ ಅಂತ ಅಕ್ಕಿಂತ ವೇಸ್ಟ್ ಆಗಬಾರ್ದು. ಒಂದ ನಮೂನೆ ಹಾಕಿದ್ರೆ ಮಾರ್ಕೆಟ್ ಮಾಡಕ್ ಆಗಲ್ಲ ಸರ್. ಎರಡ್ ಮೂರ್ ನಮೂನಿ ಇದ್ನಂದ್ರ ಒಂದ್ ಕರ್ಬೇವು ಹೋಯ್ದಾನ, ಕೊತ್ತಂಬರಿ ಹೋಯ್ತಾನ, ಮತ್ತೊಂದು ಹೋಯ್ತಾನ, ಎಲ್ಲಾ ನಮೂನಿ ಸಿಕ್ತಾ ಅಲ್ಲಿ ಬಂದ್ಬಿಡ್ತಾನೆ ಸರ್. ಅಂದ್ರೆ ನಿಮ್ಗೆ ಊರಿಗೆ ಹತ್ರದಲ್ಲಿ ಇದೆ ತೋಟ ಇದು? ಹ್ಞೂ ಸರ್, ಊರಿಗೆ ಹತ್ರ. ಊರ್ನವರು ಬಂದು ಇಲ್ಲೇ ಬಂದು ಖರೀದಿ ಮಾಡ್ಕೊಂಡು ಹೋಗ್ತಾರ? ಇಲ್ಲ ಸರ್, ಇಲ್ಲ ಇಲ್ಲಿ ಬಂದು ಹೋಗಲ್ ಸರ್, ಅಲ್ಲೇ ಕೊಡ್ತೀವಿ ಸರ್. ಅವ್ರು ಹೇಳ್ತಾರೆ ಸರ್, ಫೋನ್ ಇರ್ತಾವ ಎಲ್ಲ ಇರ್ತಾವ ಸರ್, ಫೋನ್ ಮಾಡಿದ್ರೆ ಇವತ್ ಸಾಯಂಕಾಲಕ್ಕೆ ನಾನು ತರ್ತನಪ್ಪ ತಲುಪಿಸ್ತೀನಿ ಸರ್. ಮಂತ್ಯಕ್ ಬಂದ್ಬಿಟ್ರೆ ಅವ್ರ ಒಂದ್ಸಲ ಯಜಮಾನ್ರ ಇದ್ರೆ ನಾವು ಹೋಗಿ ಕೊಡ್ತೀವಿ ಸರ್, ಯಜಮಾನ್ರಿ ಒಂದ್ ಸ್ವಲ್ಪ ಅವ್ರಿಗೆ ಕೊಡ್ತೀವಿ, ಇಲ್ಲ ಅಂದ್ರೆ ನಮ್ಮ ಮಂತ್ಯಕ್ ಬಂದು ಹೋಯ್ತಾರೆ ಸರ್ ಸಾಯಂಕಾಲ. ದಿವಸ ಸಾಯಂಕಾಲ ನಾನಾ ಕಿತ್ತಂದಕ್ಕಿಂತ ಸರ್ ಒಂದು ಐದಾರು ಸೀಡು ಕೊತ್ತಂಬರಿ, ಐದಾರು ಸೀಡು ಪಾಲಕ, ಮೂಲಂಗಿ, ಕರಿಬೇವು ಅಷ್ಟು ಹೋಯ್ತು ಸರ್, ಹೋಗತ್ ಸರ್. ಈಗ ನೀವು ಬಾಳೆ ಏನು ಬೆಳೀತಾ ಇದ್ರಲ್ಲ, ನೀವು ಬೇರೆ ರೀತಿಯಿಂದ ಬೆಳೆದಿದ್ದೀರಾ? ಅಂದ್ರೆ ಒಂದು ಗಿಡ ಇರ್ತದೆ, ನಾಲ್ಕು ಅಡಿ, ಎರಡು ಅಡಿ, ಮೂರು ಅಡಿಗೆ ಒಂದು ಗಿಡ ಇರ್ತದೆ. ಆದ್ರೆ ನೀವು ಐದಾರು ಬಾಳೆ ಗಿಡಗಳು ಗುಂಪಾಗಿದ್ದಾವೆ, ಇದು ಈ ಪದ್ಧತಿ ಯಾಕೆ ಇದನ್ನ ಅನುಸರಿಸ್ತಾ ಇದ್ರಿ, ಏನ್ ವಿಶೇಷ ಇದೆ? ಇದು ಗುಂಪು ಬಾಳೆ ಸರ್. ಅಂದ್ರೆ ಗುಂಪು ಬಾಳೆ ಮಾಡೋದ್ರಿಂದ ನಮಗೆ ಮಾರ್ಕೆಟ್ ಮಾಡಕ್ ಈಜಿ ಆಗತ್ ಸರ್. ಅಂದ್ರೆ ಐದಡಿಗೆ ಒಂದ್ ಅಕ್ಕಿ ಅಂದ್ರೆ ಹತ್ತನ್ನೆರಡು ಕೆ ಜಿ ಬರ್ತದೆ ಸರ್ ಒಂದ್ ಗೊನೆ, ಅಂದ್ರೆ ವರ್ಷಕ್ಕೆ ಒಂದ್ ಗೊನೆ ಸರ್. ಇದು ಗುಂಪು ಬಾಳೆ ಮಾಡೋದ್ರಿಂದ ಮೂರ್ ತಿಂಗಳಿಗೊಂದು ಬಂದ ಬರ್ತದೆ ಸರ್. ಇದು ಆರು ಕೆ ಜಿ, ಏಳು ಕೆ ಜಿ, ಎಂಟು ಕೆ ಜಿ ಬರ್ತದೆ ಸರ್. ಅಂದ್ರೆ ನಾಲ್ಕು ಬಂದ್ರೆ ಐದು ಕೆ ಜಿ ಕಟ್ಟಿದ್ರೆ ಇಪ್ಪತ್ತು ಕೆ ಜಿ ಆಯ್ತು ಸರ್. ಅಂದ್ರೆ ಅದು ಹನ್ನೆರಡು ಹದಿಮೂರು ಕೆ ಜಿಗಿಂತ ಇದು ಇಪ್ಪತ್ತು ಕೆ ಜಿ ಅಂದ್ರೆ ಏಳು ಕೆ ಜಿ ಜಾಸ್ತಿ ಆಯ್ತು ಸರ್. ಆಮೇಲೆ ಒಂದಟ್ಟಿಗೆ ಬಂದ್ರೆ ನಮಗೆ ಮಾರ್ಕೆಟ್ ಮಾಡೋಕ್ಕಾಗಲ್ಲ ಸರ್, ಇದು ಅಂತಂದವಾಗಿ ಬರ್ತದಲ್ಲ ಸರ್. ಅದಕ್ಕೋಸ್ಕರ ನಾವು ಗುಂಪು ಬಾಳೆ ಮಾಡಿ ಮುಕ್ಕಾಲು ಎಕರೆ ಮಾಡ್ಕೊಂಡಿನಿ ಸರ್. ಈಗಿನ ಸ್ಯಾಲ್ಟೈಸ್ ಹಾಕತ್ ನೋಡಿ ಸರ್, ನಾನು ಬೆಳೆದ ಅಂದ್ರೆ ಗ್ರಾಹಕರು ಅದಾರ. ಹ್ಞೂ ಸರ್, ಎಲ್ಲರೂ ಅದಾರ, ಗ್ರಾಹಕರು ಅದಾರ. ಚೆನ್ನಾಗಿ ಕ್ವಾಲಿಟಿ ಕೊಟ್ರೆ ಚೆನ್ನಾಗಿ ಬರ್ತದೆ ಸರ್, ಕೊಟ್ಟೂರಗಾರ ಬರ್ತಾರೆ ಸರ್, ಪ್ರತಿಯೊಬ್ಬರು ತಗೊಂತಾರೆ ಸರ್. ನನಗೆ ಸ್ಯಾಲ್ಟೈಸ್ ಬರಕತ್ತೆ ಸರ್, ಯಾಕೆ ಹೆಚ್ಚಿಗೆ ಹಾಕ್ಲಿಲ್ಲ ನಂಗಾಗತ್ತೆ ಸರ್. ಅಷ್ಟೇ, ಬಾಳೆ ಇಲ್ಲ ನಿಮ್ಗೆ ಸ್ಥಳೀಯವಾಗಿನೇ ಮಾರ್ಕೆಟ್ ಆಗ್ಬಿಡ್ತದೆ? ಹ್ಞೂ ಸರ್, ನನಗೆ ಏನು ನೋಡಿ ಸರ್, ಇವತ್ತು ಹೊಲ್ದಾಗ ಬರ್ತಾನೆ, ಬಂದು ಒಂದು ಮೂರು ಗಣಿ ಕಡ್ಕೊಂಡಿನಿ, ಇಡ್ತೀನಿ, ಮೂರು ದಿವಸಕ್ಕೆ ಅದು ಅಣ್ಣಕ್ಕೆ ಸರ್ ಮಾರ್ತ, ನನಗೆ ಏನು ಒಂದು ರೂಪಾಯಿ ಖರ್ಚಿಲ್ಲ ಸರ್. ಈಗ ಒಂಬರಿ ಕಡ್ಸಕಪ್ಪ ಆಳು ಇಡಬೇಕು, ಇನ್ನೊಂದು ಇಡಬೇಕು, ಅವನು ರೇಟ್ ಕಟ್ಟ, ನಾನಾ ರೇಟ್ ಕಟ್ತೀನಿ, ಅರವತ್ತು ರೂಪಾಯಿ ಫಿಕ್ಸ್. ಅಲ್ಲಿ ಎಪ್ಪತ್ತು ಎಂಬತ್ತು ರೂಪಾಯಿ ಇರ್ತತ್ರ, ಇಲ್ಲಿ ಸಾವಯವ ಕೃಷಿ ಇದು. ಆಮೇಲೆ ರುಚಿ ನೋಡ್ಯಾರ, ಅವರು ನಾಲ್ಕು ಜನಕ್ಕೆ ಪರಿಚಯ ಆಗ್ಯಾರ ಸರ್, ನಮಗಿಂತ ಅವರ ಪ್ರಚಾರ ಜಾಸ್ತಿ ಮಾಡ್ತಾರೆ ಸರ್, ಒಳ್ಳೆ ಟೇಸ್ಟ್ ಇರ್ತತಿ, ತಡಿತೈತಪ್ಪ ಅಂತ ಅವರ ಭಯಕ್ಕೆ ಬಂದದ ಸರ್. ಸೊ ಬಾಳೆ ಈ ರೀತಿ ಗುಂಪಾಗಿ ಬೆಳೀತಾ ಇರೋದ್ರಿಂದ ಗಾಳಿಗೆ ರಕ್ಷಣೆ ಸಿಗ್ತದೆ? ಇಲ್ಲ ಸರ್, ಇದು ಐದಾರು ನಮೂನಿ ಇರ್ತತಲ್ಲ ಸರ್, ಇದು ಒಂದ್ ನಮೂನಿ ಇದು ಇದ್ದಂಗೆ, ಸೇಫ್ಟಿ ಇದ್ದಂಗೆ, ಸೇಫ್ಟಿ ಇದ್ದಂಗೆ ಎಲ್ಲಾ ನಮೂನಿ ಇರ್ತತಲ್ಲ ಸರ್. ಒತ್ತಡ ಕಡಿಗಿರಲ್ರಿ, ಇದ್ರ ಬಗ್ದಾಗ ಅದು ಇರ್ತದೆ, ಅದು ಇರ್ತದೆ, ಅದು ಇರ್ತದೆ, ಸೇಫ್ಟಿ ಇರ್ತದೆ ಸರ್. ಗಾಳಿಗೆ ಏನಾಗಲ್ಲ ಸರ್, ಬೀಳಲ್ಲ ಸರ್. ಇದು ಅಲ್ಲ, ಎಷ್ಟೋ ಬಾಳೆ ತೋಟಗಳು ಗಾಳಿಗೆ ಹಾಳಾಗಿದ್ದಿದೆ ಅಲ್ಲ ಸರ್. ಕರೆಕ್ಟ್ ಸರ್, ಅಂದ್ರೆ ನಮಗೆ ಚಾಟ್ ಐತೆ ಸರ್, ಸುತ್ತೂರ್ಲಿ ಚಾಟ್ ಐತಿ, ಗುಂಪು ಬಾಳೆ ಹಾಗೆ ಸರ್. ನಮಗೇನು ಆ ತರ ಆಗಿಲ್ಲ ಸರ್, ಯಾವಾಗ ಆಗಿಲ್ಲ, ಇದುವರೆಗೆ ಆಗಿಲ್ಲ. ಅಂದ್ರೆ ಒಂದ್ ಸ್ವಲ್ಪ ಚಾಟ್ ಇದ್ರೆ ಚೆನ್ನಾಗ ಅಂತ ನನಗೆ ಅನ್ಸದ್. ಆಮೇಲೆ ಗುಂಪು ಬಾಳೆ ಮಾಡೋದ್ರಿಂದ ಬೀಳಲ್ಲ ಅಂತಂದ ನೋಡಿವ್ ಸರ್, ನಾವು ಬೇರೆಯವರೆಲ್ಲ ನೋಡ್ಕೊಂಬಂದು ನಾವು ಮಾಡಿವ್ ಸರ್, ಅದಕ್ಕೋಸ್ಕರ. ಈಗ ನೀವು ಸಾವಯವ ಕೃಷಿ ಮಾಡ್ತಾ ಇರೋದ್ರಿಂದ ನಿಮ್ಮನ್ನು ಹೇಗೆ ಗುರುತಿಸ್ತಾರೆ ಈಗ ಇಲಾಖೆಯವರಾಗಿರ್ಬೋದು, ಜನರಾಗಿರ್ಬೋದು, ಅಕ್ಕಪಕ್ಕದ ರೈತರು ಇರ್ತಾರೆ, ಸಕ್ಕರಪುರ ಏನು ಹೊರಗಡೆಯಿಂದ ಯಾವ ಗೊಬ್ಬರನ ತರಲ್ಲಂತೆ ಅದು ಹೆಂಗೆ ಬೆಳೀತಾರ ಅನ್ನುವಂಥವ್ರು ಮಾತುಗಳು ಬರಬಹುದು, ಅಥವಾ ಸಕ್ಕರಪ್ಪ ನೋಡಪ್ಪ ಎಷ್ಟು ಚೆನ್ನಾಗಿ ಬೆಳೀತಾ ಇದ್ದಾನೆ, ಹೊರಗಡೆ ಖರ್ಚಿಲ್ದೇ ಬೆಳೀತಾ ಇದ್ದಾನೆ ಅನ್ನುವಂತ ಮಾತುಗಳು ಬರಬಹುದು. ಈ ಎರಡು ರೀತಿಯ ಮಾತುಗಳಲ್ಲಿ ಯಾವ್ದು ಹೆಚ್ಚು ಕೇಳಿ ಬರ್ತವೆ ನಿಮಗೆ? ನೋಡ್ರಿ ಸರ್, ಮೊದ್ಲು ಕೆಲವರು ಇಷ್ಟ ಪಡೋರು ಇರ್ತಾರೆ, ಏನ್ ನೀನ್ ಹಿಂಗ್ ಮಾಡಿ ಅಂತೆಲ್ಲಪ್ಪ, ಬಂದ್ ನೋಡೋರು ಅದಾರ, ಕೆಲವರು ನಕಲಿ ಮಾಡಿದಾರ ಅದಾರ, ಆ ನಕಲಿ ಮಾಡಿದಾರೆ, ಈಗ ಬಂದ್ ಬಂದ್ ನೋಡಕ್ ಹಚ್ಚಾರ ಸರ್, ಖರ್ಚಿಲ್ದಂಗ ಹೆಂಗ್ ಮಾಡ್ತೀಯಪ್ಪ ಚೆನ್ನಾಗಿ ನನಗೆ ಹೇಳ ಅಂತ ಹೇಳ್ತಾರ. ಬರ್ರಿಯಪ್ಪ ನಾವು ಫ್ರೀಯಾಗಿ ಹೇಳ್ತೀವಿ, ಯಾವ್ದು ಇಲ್ದಲೆ ಕೆಮಿಕಲ್ ಇಲ್ದಲೆ ಮಾಡ್ಕೊಳ್ರಿ, ಆಕಳ ಕಟ್ಕೊಳ್ರಿ, ಹಾಲು ಊಟ ಮಾಡ್ರಿ, ಜವರಿ ಆಕಳು ಎಲ್ಲೋ ಪ್ಯಾಕೆಟ್ ಹಾಲು ತಂದು ಸ್ವಂತ ನಿಮ್ಮದ ಕಣ್ಣಿಲ್ಲೇ ಎದುರು ನೋಡ್ಕೊಂಡು ನಾಟಿ ಹಸು ಕಟ್ಕೊಳ್ರಿ, ಒಂದು ಆಕಳ ಎರಡು ಆಕಳ ಕಟ್ಕೊಂಡು ಹತ್ತು ಹದಿನೈದು ಎಕರೆ ಜೀವಾಮೃತ ಕೊಟ್ಕೊಂತ ಅಂತಂತವಾಗಿ ಖರ್ಚಿಲ್ದಂಗ ಮಾಡ್ಕೊಂಡ್ರೆ ನಮಗೆ ಲಾಭ ಆಗ ಸರ್. ಎಲ್ಲ ಡಿ ಎ ಪಿ ಗೊಬ್ಬರ ಅದು ಇದು ಎಲ್ಲ ಹಾಕಿದ್ರೆ ನಾವು ಏನಿಲ್ಲ ಸರ್, ಮತ್ತೆ ಸಾಲ ಒಂದೇ ಆಗತ್ತೆ ಸರ್. ಸಕ್ಕರಪ್ಪರು ಕೃಷಿಗಾಗಿ ಹೊರಗಡೆ ಖರ್ಚು ಮಾಡ್ತಾ ಇಲ್ಲ? ಇಲ್ಲ ಸರ್, ಇಲ್ಲ. ಗೊಬ್ಬರಕ್ಕಾಗಿರ್ಬೋದು, ಇಲ್ಲ ಸರ್, ಬೇರೆ ಯಾವುದಕ್ಕೆ ಖರ್ಚು. ಹಾಗಾದ್ರೆ ಒಂದ್ ರೀತಿಯಿಂದ ರೈತರಿಗೆ ಆರ್ಥಿಕ ಹೊರೆ ಅನ್ನೋದು ಆಗೋದಿಲ್ಲ ಸಾವಯವ ಕೃಷಿ ಮಾಡೋದ್ರಿಂದ? ಆಗಲ್ಲ ಸರ್. ಈಗ ಉಳುಮೆ ಮಾಡಲ್ಲ ಸರ್, ತೋಟ ಮಾಡಿದ್ರೆ ಉಳುಮೆ ಮಾಡಲ್ಲ ಸರ್, ಔಷಧಿ ತರಲ್ಲ ಸರ್, ಗೊಬ್ಬರ ತರಲ್ಲ, ಆಮೇಲೆ ರೋಗ ಕಮ್ಮಿ, ಆಮೇಲೆ ರೇಟು ಚೆನ್ನಾಗ. ಅಲ್ಲಿ ಮಧ್ಯವರ್ತಿ ಹೂವನ್ನಂದ್ರೆ ಮೂವತ್ ನಲವತ್ತು ರೂಪಾಯಿ ಕೆಜಿ ಕೇಳ್ತಾರೆ, ಅದಕ್ಕೂ ಕಮ್ಮಿ ಆಗ್ಬೋದು. ಆಮೇಲೆ ಮೂರ್ ತರ ಮಾಡ್ತಾರೆ ಸರ್ ಅವ್ರು, ಹತ್ತು ಕೆಜಿ ಮೇಲೆ ಬಂದ್ ಒಂದ್ ರೇಟು, ಹದಿನೈದು ಕೆಜಿ ಒಳಗೆ ಬಂದ್ರೆ ಒಂದ್ ರೇಟ್. ನಾನು ಯಾವ್ದಲ್ಲ, ಅವ್ರು ನೂರು ರೂಪಾಯಿ ಮಾರ್ಕೇಳಿ, ಅರವತ್ತು ರೂಪಾಯಿ, ಅರವತ್ತು ರೂಪಾಯಿ ಆದ್ರೆ ನನಗೆ ಐದ ಕೆಜಿ ಬಂದ್ರೆ ಆರೈಲೆ ಮೂವತ್ತು, ಮುನ್ನೂರು ರೂಪಾಯಿ ಆತ್ರಿ ಒಂದು ಕೊನೆಗೆ. ಬೇಡ 250 ಕಟಾನ್ ಸರ್. ಒಂದು ಗುಂಪಿಲಿಂದ ನನಗೆ 6 ಬರ್ತಾವ ಸರ್, 4 ಕಟಾನ್ ನಮಗೆ 6 ಬರ್ತಾವ ಸರ್. 4 ಕಟ್ಟಿದ್ರೆ 250 ರೂಪಾಯಿ ಆದ್ರೆ 4 ಒಂದ್ 1000 ರೂಪಾಯಿ, ಮುಕ್ಕಾಲ ಎಕರೆಗೆ 150 ಗುಣಿ ಅದಾವ ಸರ್, 1.5 ಲಕ್ಷ ರೂಪಾಯಿ ರೊಕ್ಕ ಆತ ಸರ್. ಅಷ್ಟೇ ಈಸಿ ಸರ್ ನನಗೆ. ಆಮೇಲೆ ನಾನು ಎಲ್ಲಿ ಇದು ಏನ್ ಗಡ್ಡಿ ತಂದೀನಿ ಸರ್, ಮತ್ತೆ ಇದು ನಿರಂತರವಾಗಿ ಬರ್ತಾ ಇರುತ್ತೆ, ಅಕ್ಕಪಕ್ಕದಲ್ಲಿ ಮತ್ತೆ ಅದು ಬೆಳೀತಾನೆ ಇರುತ್ತೆ, ಬರ್ತಾನೆ ಇರ್ತ ಸರ್. ಇದು ನೋಡ್ ಸರ್, ನಾವು ಯೂಟ್ಯೂಬ್ ನೋಡಿವಲ್ ಸರ್, ದೇವರಾಜ್ ರೆಡ್ಡಿ ಇನ್ನೊಬ್ಬರದ್ದು ಪ್ರಫುಲ್ ಚಂದ್ ಅವರೆಲ್ಲ ನೋಡಿ ಸರ್, ಅವರೆಲ್ಲ ಸಾವಯವ ಕೃಷಿ ಮಾಡ್ತದೆ. ನಮ್ದು ಏನ್ರಿ, ನಾವ್ ಏನು ಮಾಡಬಾರ್ದು, ಕಾಡಲ್ಲಿ ಹೆಂಗ್ ಬರ್ತದ ಸರ್? ಹೌದು, ಯಾವ್ದು ಬರಲ್ಲ. ಈಗ ಅದ ಇಲ್ಲಿ ಮಾರ್ಗ ಊರಾಗ ತೆಂಗಿ ಗಿಡ ಹಾಕಿರ್ತಾರ ಸರ್, ಅದಕ್ಕೆ ಯಾರು ಗೊಬ್ಬರ ಹಾಕ್ತಾರ? ಇಲ್ಲ, ಏನು ಮಾಡಲ್ಲ. ಇದಕ್ಕಿನ್ನ ಹೆಚ್ಚಿಗೆ ಬಿಡ್ತಾವ ಸರ್. ಅದಕ್ಕೆ ನೋಡ್ ಸರ್, ನಾವು ಬೇರ್ ಕಟ್ ಮಾಡೋದಾಗ್ಲಿ ಇನ್ನೊಂದ್ ಮಾಡ ತೋಟ ಇದ್ರ ಬೇರ್ ಕಟ್ ಮಾಡೋದಾಗ್ಲಿ ಇನ್ನೊಂದಾಗ್ಲಿ ಏನು ಮಾಡಬಾರ್ದು, ಸಾಕಷ್ಟು ಕೊಡ್ತದ ಸರ್. ನಮ್ಗೇನಪ್ಪ, ಬಿಸಿಲು ಹೊಂದಾಣಿಕೆ ಮಾಡ್ಕೊಂಡು ನಾವು ಬೆಳೆ ಹೊಂದಾಣಿಕೆ ಮಾಡ್ಕೊಳಕ್ ಸರ್. ಬಿಸಿಲು ಎಲ್ಲಿ ಬೀಳ್ತತಿ, ಎಲ್ಲಿಲ್ಲ, ಯಾವ ಬೆಳೆ ಏನ್ ಹಾಕ್ಯನಕ, ನೀರ್ ಯಾವ್ದ್ ಜಾಸ್ತಿ ಕುಡಿತೈತಿ. ಈಗ ಕೆಲವೊಂದು ಇದ್ರ ಇದು ಬಾಳೆ ತೋಟದಾಗ ಒಂದ್ ಸ್ವಲ್ಪ ನಿಂಬಿ ಇದಾಕ ಸರ್, ನಿಂಬಿಗೆ ನೀರ್ ಕಮ್ಮಿ ಬೇಕಾಕತ್ ಸರ್. ಈಗ ಬಾಳೆಗೆ ಸ್ವಲ್ಪ ನೀರ್ ಜಾಸ್ತಿ ಬೇಕು ಸರ್. ಅದಕ್ಕೋಸ್ಕರ ಏನ್ ಮಾಡಕ್ ಹೊಂದಾಣಿಕೆ ಮಾಡ್ಕೊಂಡ್ ಬೇಕಾದ್ರೆ ನುಗ್ಗಿ ಹಾಕಿ ನಡೀತದೆ ಸರ್. ನುಗ್ಗಿ ಯಾವ್ದು ನಿಂಬಿ ಗಿಡ ಅಂತ ಹಾಕ್ಯಬೇಕು. ಬೆಳೆ ಕ್ರಾಪ್ ಹೊಂದಾಣಿಕೆ ಮಾಡ್ಕೊಂಡ್ ಸ್ವಲ್ಪ ಸೂರ್ಯನ ಬೆಳಕು ಹೆಂಗ್ ಬೀಳ್ತತ್ತ ನೋಡ್ಕೊಂಡು ಹಂಗ್ ಮಾಡಬೇಕು. ಅಡಿಕೆ ಬೆಳಿತಾ ಇದ್ರಿ? ಇಲ್ಲ ಸರ್, ಅಷ್ಟು ಹಾಕಿದ್ವಿ ಸರ್, ಹೋಗಿದೆ ಸರ್, ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಹಾಕಿದ್ವಿ. ಆಮೇಲೆ ತೆಂಗಿನ ಗಿಡಗಳನ್ನ ಹಾಕ್ತಾ ಇದ್ರಿ? ಹ್ಞೂ ಸರ್, 40 ಅಡಿಗೆ ಒಂದು ತೆಂಗಿನ ಗಿಡ ಅದಾವ ಸರ್. ಅಷ್ಟು ಕರಿವೆ 20 ಅಡಿಗೆ ಒಂದು ಜಿಗ್ ಜಾಗ್ ಟೈಪ್ ಬಾಳೆ ಐತೆ ಸರ್. ಇದ್ರಾಗ ನಿಂಬೆ ಗಿಡನ ಐತೆ ಸರ್, ನಿಂಬೆ ಐತಿ, ಕರಿಬೇವ್ ಐತಿ, ಬಾಡ್ರಿಗೆ ನೀರ್ಲಣ್ಣ ಐತೆ ಸರ್, ಇಷ್ಟೆಲ್ಲ ಐತೆ ಸರ್. ಒಂದ್ ರೀತಿಯಿಂದ ನಿಮ್ಗೆ ಸಮಗ್ರ ಬೆಳೆಗಳು ಸಿಗ್ತವೆ ನಿಮ್ಮ ಬೆಳೆ. ನುಗ್ಗೆನೂ ಎಲ್ಲ ಹಾಕಿದ್ರೆ ಈ ನುಗ್ಗೆ ಎಷ್ಟು ಪ್ರಮಾಣದಲ್ಲಿ ನಿಮ್ಗೆ ಮಾರ್ಕೆಟ್ಗೆ ಸಿಗ್ತಾ ಇರ್ತದೆ? ಹಿಂದ್ಗಡೆ ಮಾರಿದ್ ಸರ್, ಈಗ ಅದಾವ ಸರ್, ಸಣ್ಣ ಕಾಯಿ ಅದಾವ ಸರ್, ಏನ್ ಸಾಲದ್ ಬರ್ತಾವ ಸರ್ ನಮ್ ಊರಾಗ ನೋಡ್ರ ಸರ್. ಅಲ್ಲಿ ಅವ್ರು ಮಾರಕ್ಕಿಂತ 50 ಪೈಸೆ ಕಮ್ಮಿ ಇಟ್ಬಿಟ್ರ ಮಂತ್ಯಾಕ ಬಂದು ನನಗೇನು ಇರಲ್ಲ ಸರ್. ಈಗ ಅವರು ಒಂದು 1.5 ಕೊಟ್ಟು 3 ರೂಪಾಯಿ ಮಾರ್ತಾರೆ, ನನಗೆ ಯಾವ್ದಲ್ಲಿ 2.5 ಕೊಟ್ಟು ಬಿಟ್ರ ಅಷ್ಟು ಸರ್. ನಾವು ನೋಡ್ ಸರ್, ನಾವು ಅವ್ರಿಗೇನು 50 ಪೈಸೆ ಕಮ್ಮಿ ಇಡ್ಬೇಕು ಮೊದ್ಲು. ಎಲ್ಲ ಮಾರ್ಕೆಟಿಂಗ್ ಬಂದ ಮೇಲೆ ಎಲ್ಲ ಓಕೆ ಹಾಕ ಸರ್, ಅವರೇ ಹೇಳ್ತಾರ ಸರ್ ಇಂತ ಸಿಗ್ತಾವ, ಚೆನ್ನಾಗಿ ಸಿಗ್ತಾವ, ಕ್ವಾಲಿಟಿ ಕೊಡ್ಬೇಕು. ಆಮೇಲೆ ಅವ್ರ ಬಂದವರಿಗೆ ಒದಗಿಸ್ಬೇಕು ಸರ್. ನಾವು ಒಂದಿವಸ ಬರೋದು, ಒಂದಿವಸ ಬಿಡೋದು ಅಂತಂದು ಮಾಡಬಾರ್ದು ಸರ್. ಆಮೇಲೆ ಎಲ್ಲ ನಮೂನಿ ಹಾಕ್ಯಣಕ್ ಸರ್ ನಾವು, ಆಮೇಲೆ ಹೆಚ್ಚಿನ ಪ್ರಮಾಣದಾಗ ಹಾಕ್ಯಬಾರ್ದು ಸರ್. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಎಲ್ಲ ನಮೂನಿ ಮಾಡ್ಕೊಂತ ಬೇಳೆ ಕಾಳು ಈ ಪಟ್ಟಿ ಇನ್ನು ಅಂತಂತವಾಗಿ ಹೆಚ್ಚಿಗೆ ಮಾಡ್ಬೇಕಂತ ಮಾಡಿವಿ ಸರ್. ಹೆಸರು ಕಾಳು, ಉದ್ದಿನ ಕಾಳು ಅವನ್ನೆಲ್ಲ ಬೆಳಿಬೇಕು, ತೊಗರಿ ಇನ್ನು ಹೆಚ್ಚಿಗೆ ಮಾಡ್ಕೊಂಡು, ರಾಗಿ ಆಗ್ಲಿ ಇನ್ನು ಎಲ್ಲ ಆಹಾರ ಬೆಳೆಗಳು ಬೇಕು. ಆಹಾರ ಬೆಳೆಗಳು ಮೊದ್ಲು ಜಾಸ್ತಿ ಬೆಳೆ, ಮೊದ್ಲೆಲ್ಲ ಮಾಡ್ದು ಬರೀ ರೊಕ್ಕ ರೊಕ್ಕ ಅಂತ ಮಾಡ್ತಿದ್ವಿ ಸರ್. ರೊಕ್ಕ ಏನೂ ನಡೆಯಲ್ಲ, ಈಗ ನಮಗೆ ಆರೋಗ್ಯ ಚೆನ್ನಾಗಿರ್ಬೇಕು ಸರ್. ನಮಗೆ 2 ಲಕ್ಷ 3 ಲಕ್ಷ ರೊಕ್ಕ ಇದ್ದು ಆಸ್ಪತ್ರೆಗೆ ಇದ್ರೆ ಅದಕ್ಕೆ ಬಂದ್ ಸರ್. ಅದಕ್ಕೋಸ್ಕರ ನಾವು ಆರೋಗ್ಯ ದೃಷ್ಟಿಯಿಂದ ನಾವು ನೋಡ್ರಿ ಸರ್, ಮೊದ್ಲು ನಮಗೆ ಮನೆಗೆ ಏನು ಬೇಕಾದ ಅದನ್ನೆಲ್ಲ ಬೆಳ್ಕೊಂಡು ಇಂಥದ್ದು ಹಾಕತ್ತಿ, ಚೆನ್ನಾಗತ್ತೆ ಉಂಡ್ರಪ್ಪ, ಊಟ ಮಾಡಕ್ಕಚ್ಚಾರ ಸರ್, ಶಾರ್ಟೇಜ್ ಬರಕ್ಕಚ್ಚಾವ, ರಾಗಿ ಭಾಳ ಕೇಳಕ್ಕಚ್ಚಾರ ಸರ್, ಎಲ್ಲ ಕೇಳ್ತಾರೆ ಸರ್, ತರಕಾರಿ ಮೆಣಸಿನ್ಕಾಯಿ ಟಮಾಟೆ ಹಣ್ಣು ಎಲ್ಲ ಕಳಿಸ್ತೀವಿ ಸರ್. ದಾವಣಗೆರೆಗೆ ಅಷ್ಟು ಕಳಿಸ್ತೀವಿ. ಎಷ್ಟು ಎಕರೆ ಭೂಮಿ ಇದೆ ನಿಮಗೆ? ನಂದು 3 ಎಕರೆ 95 ಸೆಂಟ್ಸ್. ಎಷ್ಟು ಜನ ಕೃಷಿಯಲ್ಲಿ ತೊಡಕೊಂಡಿದ್ರಿ ನಿಮ್ಮ ಕುಟುಂಬದಲ್ಲಿ? ನೋಡ್ ಸರ್, ನಾವು ನಮ್ಮ ಹೆಣ್ಮಕ್ಳು ಸರ್, ಹುಡುಗರುಗಳು ಓದಿಸ್ತೀವಿ ಸರ್. ಆಮೇಲೆ ಹೆಚ್ಚಿಗೆ ಏನಾದ್ರು ಕೆಲಸ ಬಂದ್ರೆ ಲೇಬರ್ ಇಟ್ಕೊಂತೀವಿ ಸರ್. ಕೆಲಸ ಬಂದ್ರೆ, ಕೆಲಸ ಇದ್ರ, ಇಲ್ಲಾಂದ್ರೆ ಜಾಸ್ತಿ ಲೇಬರ್ ಇಟ್ಕೊಂಡ್ರೆ ಲಾಭ ಕಮ್ಮಿ ಆಗತ್ತೆ ಸರ್. ಅದಕ್ಕೋಸ್ಕರ ನಾವೇನ್ ಮಾಡಕ್ಕೆ, ಲೇಬರ್ ಎಷ್ಟು ಬೇಕೋ ಅಷ್ಟು, ಆಮೇಲೆ ಅದಕ್ಕೆ ತೋಟ ಮಾಡಿವಿ ಸರ್, ಲೇಬರ್ ಕಮ್ಮಿ ಹೋಗತ್ ಸರ್. ಅದಕ್ಕೋಸ್ಕರ ನಾವು ಕೃಷಿ ಇಲಾಖೆಯಿಂದ ಅಥವಾ ತೋಟಗಾರಿಕೆ ಇಲಾಖೆಯಿಂದ ನಿಮ್ಗೆ ಯಾವ ರೀತಿಯ ಪ್ರೋತ್ಸಾಹ ಸಿಗ್ತಾ ಇದೆ? ಗಿಡಗಳನ್ನು ನೆಡೋದಕ್ಕಾಗಿರ್ಬೋದು, ಕೆಲವು ಬೆಳೆಗಳಿಗೆ ಧನ ಸಹಾಯ ಕೊಡ್ತಾರೆ, ನೀವು ಯಾವ ತರದ ಯೋಜನೆ ತಗೊಂಡಿದ್ದೀರಿ? ಕೊಡ್ತಾರೆ ಸರ್, ಇನ್ನು ಬಾಳಿಗೆ ಕೊಡ್ತಾರೆ ಸರ್, ಬಾಳಿಗೆ ಕೊಡ್ತಾರೆ ಅವರು. ಆಮೇಲೆ ಟೊಯ್ಕಡ್ರಮ್ ಆಗ್ಲಿ ಇನ್ನೊಂದಾಗ್ಲಿ ಯಾವ್ದಾರ ಬರ್ಲಿ ವಿಷಯ ಹೇಳ್ತಾರೆ ಸರ್. ಒಂದ್ ಡ್ರಿಪ್ ಇರಿಗೇಷನ್ ಬರ್ಲಿ, ಪ್ರತಿ ಒಂದು ಮಾಹಿತಿ ನಮಗೆ ಹಂಚ್ಕೊಂತಾರ ಸರ್, ವಾಟ್ಸಪ್ ಹಾಕ್ತಾರ, ಅವರಿಂದ ನಮಗೆ ಬಹಳ ಹೆಲ್ಪ್ ಐತೆ ಸರ್. ಅವರು ಬಹಳ ಹೆಲ್ಪ್ ಮಾಡ್ಯಾರ ಇಲ್ಲ ಅಂತಲ್ಲ ಸರ್, ಎಲ್ಲ ಪ್ರತಿಯೊಬ್ಬರು ರೈತರಿಗೆ ಪ್ರತಿಯೊಂದು ವಿಷಯ ರಾಗ್ಯಾರ ಬರ್ಲಿ ಇನ್ನೊಂದರ ಬರ್ಲಿ ಮಾಹಿತಿ ತಿಳಿಸ್ತಾರ ಸರ್. ಅಂದ್ರೆ ನಿಮ್ಗೆ ಯಾವ್ದಾದ್ರು ಬೆಳೆಗಳಿಗೆ ಪ್ರೋತ್ಸಾಹ ಧನಗಳನ್ನ ತಗೊಂಡಿದ್ದೀರಾ? ನೋಡ್ ಸರ್, ರಾಗಿಗೆ ತಗೊಂಡಿವಿ, ಸಿರಿಧಾನ್ಯ ಯೋಜನೆ, ಸಿರಿಧಾನ್ಯ ಹಾಕಿದ್ರೆ ಕೊಡ್ತಾರೆ ಸರ್. ಅವ್ ಏನ್ ಸರ್ಕಾರದಿಂದ ಬರ್ತದೆ ಹಾಕಿದ್ರೆ ಕೊಡ್ತಾರೆ, ಹಾಕಿದೀವಿ ಸರ್, ಕೊಡ್ತಾರೆ ಸರ್. ಅಷ್ಟೆಲ್ಲ ಈ ರೈತರು ಮಣ್ಣು ಪರೀಕ್ಷೆ ಇದನ್ನು ಮಾಡಿಸ್ಬೇಕು ಅನ್ನತಕ್ಕಂತ ಮಾತುಗಳನ್ನ ಕೇಳಿ ಬರ್ತಾ ಇದೆ. ನೀವು ಈ ತರದ ಮಣ್ಣು ಪರೀಕ್ಷೆ ಮಾಡೋದು, ಇದ್ರಲ್ಲಿ ಏನ್ ಕೊರತೆ ಇದೆ, ಏನ್ ಕೊಡಬೇಕಾಗಿದೆ, ಇದ್ರ ಬಗ್ಗೆ ಯೋಚನೆ ಮಾಡಿದ್ರ, ಮಾಡಿಸೋ ಒಂದು ಕೆಲಸ ಮಾಡಿದ್ರ? ಅವಾಗ ಮಾಡಿಸಿದ್ವಿ ಸರ್, ಈ 5-6 ವರ್ಷ ಕೆಳ ಮಾಡಿಸಿದ್ವಿ ಸರ್, ಚೆನ್ನಾಗೈತೆ ಅಂತಂದು ಹೇಳಿದ್ರೆ. ಈಗ ನೋಡ್ರಿ ಸರ್, ಸಾವಯವ ಕೃಷಿ ಮಾಡಿದ್ರ ಹೊಲ ತಾಕತ್ತಿದ್ರ ನನ್ನ ಅನ್ಸಿಕೆ ಏನು ಬೇಕಾಗತ್ತೆ ಸರ್. ಹ್ಮ್ ಸರ್, ಹೊಲ ಫಲವತ್ತತೆ ಆಗೇ ಹಾಕತ್ತೆ ಅಂದ್ರೆ ನಾವು ತಗಣದ ಮಾಡಬಾರ್ದು ಸರ್, ಭೂಮಿಗೆ ಒಂದಿಷ್ಟು ಕೊಡಬೇಕು. ಬರೇ ತಗಣದ ಮಾಡ್ಕೊಂತ ಹೋದ್ರ ಆಗಲ್ಲ ಸರ್, ನಮಗೆ ಭೂಮಿ ಕೊಡ್ಬೇಕಂದ್ರೆ ಈ ಉಳಿಕೆ ಇರ್ತದೆ ಸರ್, ಈಗ ಗರಿ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಕೊಡ್ಬೇಕು ಸರ್. ಈಗ 1 ಕ್ವಿಂಟಲ್ ತಗಂತೀವಂದ್ರೆ ಕಡೆಗೆ ಒಂದು 50 kg ಕೊಡ್ಬೇಕು ಸರ್. ಅದಕ್ಕೆ ಸಗಣಿ ಗೊಬ್ಬರ ಹಾಕ್ಬೇಕು, ಈ ಜೀವಾಮೃತ ಕೊಡ್ಬೋದು, ಇಲ್ಲೇ ಕಸ ಕಡ್ಡಿ ಇಲ್ಲೇ ಕೊಳಿಸ್ಬೇಕು ಸರ್. ಇಲ್ಲೇ ಕೊಳಿಸಿನ ಅಂದ್ರೆ ಚೆನ್ನಾಗ ಸರ್, ಅಷ್ಟಂತೆ ಅಷ್ಟು ಫಲ ಫಲವತ್ತಿದ್ದ ಯಾವ ರೋಗ ಕೀಟ ಯಾವ್ದು ಬರಲ್ಲ ಸರ್ ಅಷ್ಟಂತೆ. ನೀವು ಇತರೆ ರೈತರಿಗೆ ತರಬೇತಿ ನೀಡುವುದು, ಮಾಹಿತಿ ನೀಡುವುದು, ಈ ಕೆಲಸಕ್ಕೂ ಹೋಗ್ತಾ ಇದ್ರಿ ಅಂತ ಕೇಳ್ಪಟ್ಟೆ, ಹೌದಾ? ಹೌದ್ ಸರ್, ನಾವು ಮಾಡ್ತೀವಿ. ಆರ್ ಎಸ್ ಕೆಗೆ ಹೇಳಿದ್ರಿ ಸರ್, ಒಂದ್ 2-3 ಟೈಮ್ನಾಗ ಹೋಗಿದ್ವಿ ಸರ್. ಹೋಗಿದ್ವಿ ಸರ್, ಸಾವಯವ ಕೃಷಿ ಬಗ್ಗೆ ಹೇಳಿದ್ವಿ, ಹೆಂಗ್ ಇರ್ಬೇಕಪ್ಪ ರೈತರು, ಏನ್ ಬೆಳ್ಕೋಬೇಕು, ಏನಿಲ್ಲ, ನಾವ್ ಮನ್ಯಾಗ ಹೆಂಗ್ ಇರ್ಬೇಕು. ಈಗಿನ ಹುಡ್ರು ಹೇಳಿಬಿಟ್ರೆ ಈಗ ಮೊಬೈಲ್ ಇಟ್ಕೊಂತಾರ, ಅಷ್ಟ ಆಗ್ಯಾವ ಸರ್. ಗೇಮ್ ಆಡ್ತಾ ಸರ್, ಮೊಬೈಲ್ ಹಿಡ್ಕೊಂಡು ಬರೀ ಗೇಮ್ ಆಡ್ತಾರ ಸರ್. ಒಂದ್ ದಿವಸ ಕರೆನ್ಸಿ ಇಲ್ಲ ಅಂದ್ರೆ ಏನಾರ ಮಾಡಿ ಹಾಕ್ಸಂತಾರ ಸರ್. ಅಷ್ಟು ಹುಚ್ಚಿಡ್ದಂಗ ಅಷ್ಟು ಹುಚ್ಚಿಡ್ದಂಗ ಆಗ್ಯದ ಸರ್. ಈಗ ಇತ್ತೀಚಿನ ಹೊಸ ತಲೆಮಾರಿನ ಯುವಕರು ಕೃಷಿಯಲ್ಲಿ ತೊಡಕೊಳ್ತಾ ಇದಾರ, ಅದ್ರ ಪ್ರಮಾಣ ಹೇಗಿದೆ? ಈಗ ಬರ್ದಕ್ಕಾರ ಸರ್, ಸಾವಯವ ಕೃಷಿ ಮಾಡೋದ್ರಿಂದ ಲಾಭ ಕತ್ತಂದ್ ಎಂತಂತಾರ ಇಂಜಿನಿಯರ್ ಇನ್ನೂ ಒಂದು ತಿಳ್ಕಂದಾರು ಬರಕ್ಕಾರ ಸರ್. ಕೃಷಿಯಾಗ ಹೆಚ್ಚಿಗೆ ಐತಿ ಸರ್, ಲಾಭ ಐತಿ ಅಂದ್ರ ಕ್ಲೀನ್ ಆಗಿ ನೋಡ್ಕೊಂಡ್ ಮಾಡ್ಬೇಕು ಸರ್. ತೋಟ ಮಾಡ್ಬೇಕು, ಯಾವ ತರ ಮಾಡ್ಬೇಕು, ಯಾವ ತರ ಇಲ್ಲ, ಯಾವ ತರ ಬೆಳ್ಕೋಬೇಕು, ಖರ್ಚು ಇಲ್ದಂಗ್ ಬೆಳ್ಕೋಬೇಕು ಸರ್. ಇನ್ನೊಬ್ಬ ಕಂಪ್ನಿ ಬರ್ತಾನೆ, ಈ ಗೊಬ್ಬರ ಹಾಕಿರ್ ಚೆನ್ನಾಗ್ ಆಕತ್ತೆ, ಈಗ ಹೊರೆ ಹಾಕೈತ ಆಲ್ರೆಡಿ. ಈಗ ಮತ್ತೆ ಅದಕ್ಕೆ 2,000 ರೂಪಾಯಿ 1 kg ಗೊಬ್ಬರ ಅಂತೆ, ಅದೇ ಅದಕ್ಕೆ ಬಂತ ಸರ್. ಆಮೇಲೆ ಅದ ಹಾಕೋದು ಕಣ್ಣು ರೀ, ಆಪರೇಷನ್ ಈಗ ಅಲ್ರಿ, ಆರೋಗ್ಯ ಎಲ್ಲಿಗೆ ಬಂತ ಗೊತ್ತಾ? 40-50 kg ಹಾರ್ಟ್ ಅಟ್ಯಾಕ್, BP, ಶುಗರ್. ಅವಾಗ ನನ್ ಮಜ್ಜರ್ 80 ವರ್ಷ 100 ವರ್ಷ ಬೆಳೀತಿದ್ರು ಸರ್, ಮನೆ ಆಟೋ ಕಟ್ಕೊಂತಿದ್ರು. ಆಮೇಲೆ ಮಜ್ಜಿಗೆ ಮಾಡಿದ್ರೆ ಮುಂಜಾನೆ ನಾನು ಸಣ್ಣ ಹುಡುಗಿರ್ತದ ಸರ್, 10-12 ಜನ ಮಜ್ಜಿಗೆ ಬರ್ತಿದ್ರು ಸರ್. ಆಮೇಲೆ ಕಡ್ಡಿಪಟ್ಟಣ ಅಂತ, ಈಗ ಯಾರಲ್ರಿ, ಅವೆಲ್ಲ ಪ್ರತಿಯೊಂದು ಅವ್ರ ಮನೆಗ ಮಗ್ಳ ಮನೆಗೆ ಹೋಗಂಗಿಲ್ಲ, ಏನಾಗೈತೆ ನನಗೆ ಸತ್ರು ನೋಡಂಗಿಲ್ಲ. ಹಳ್ಳಿಯಾಗ ಒಂದಿಷ್ಟು ಐತೆ ಸರ್, ಮನೆ ವ್ಯತ್ಯಾನದ ಐತೆ, ಮಜ್ಜಿಗೆ ಕೊಡ್ತಾರ, ಹಾಲು ಕೊಡ್ತಾರ, ಮತ್ತೊಂದು ಐತೆ. ಸಿಟಿ ಏರಿಯಾದಾಗ ಆತ, ಮುಂದೆ ಏನು ಹೋಗ್ಕಂದ್ರೆ ಏನೆಲ್ಲ ಗೊತ್ತಿಲ್ಲ. ಈಗ ದುಡ್ಡಿನಿಂದ ಓಡಾಕಚ್ಚಾರ ಸರ್ ಎಲ್ಲರೂ, ದುಡ್ಡು ಏನು ಮಾಡೋಕ್ಕಾಗಲ್ಲ, ಆಹಾರ ಬೆಳ್ಕೋಬೇಕು. ಯುವಕರು ಬಂದಂದ್ರೆ ಕೃಷಿಗೆ ಲಾಭ ಐತಿ, ತೋಟ ಮಾಡ್ಬೇಕು, ಇತ್ತಾಗ ಏನೇನು ಬೇಕು ಮಿಕ್ಸ್ ಕ್ರಾಪ್ ಮಾಡ್ಬೇಕು ಸರ್. ಮಿಕ್ಸ್ ಕ್ರಾಪ್ ಮಾಡಿದ್ರೆ ಲಾಭ ಆಗತ್ತೆ ಸರ್, ವಾತಾವರಣ. ಯುವಕರು ಇಲ್ಲಿ ಬಂದು ದುಡಿಬಹುದು. ಹ್ಞೂ ಸರ್, ಈ ದುಡಿಮೆಗಾಗಿನ ಜೀವನಕ್ಕಾಗಿನ ಇನ್ನೆಲ್ಲೋ ನಗರಗಳಿಗೆ ಹೋಗ್ತಾರೆ ಹೊಟ್ಟೆಪಾಡಿಗೋಸ್ಕರ. ಆದ್ರೆ ತಮ್ಮದೇ ಇರತಕ್ಕಂಥ ಭೂಮಿ ಒಳಗಡೆಗೆ ಸುಸ್ಥಿರವಾಗಿರ್ತಕ್ಕಂಥ ಜೀವನವನ್ನು ಕಂಡುಕೊಳ್ಳಿಕ್ ಸಾಧ್ಯತೆ ಇದೆ. ಹ್ಞೂ ಸರ್, ಸಾಧ್ಯತೆ ಇದೆ ಸರ್. ಅಂದ್ರೆ ಅಂತಂತವಾಗಿ ನೋಡ್ಕೊಂಡ್ ಮಾಡ್ಬೇಕು. ಎಲ್ಲೋ ನಾನು ನೋಡಿದೆ, ನಾನು 5 ಲಕ್ಷ ಬೆಳೆದೆ, 10 ಲಕ್ಷ ಬೆಳೆದೆ ಎಕರೆಗ ಅಂತಂದು ಸುಡೋಕ್ಕಿಂತ ಪ್ರಾಕ್ಟಿಕಲ್ ಆಗಿ ಪ್ರಾಕ್ಟಿಕಲ್ ನೋಡ್ಕೋಬೇಕು. ಒಂದೆರಡು ತೋಟ ನೋಡ್ಕೊಂಡು ಏನ್ ಮಾಡಿಯಪ್ಪ, ಏನಿಲ್ಲ, ಹೆಂಗ್ ಬೆಳಿಬೇಕು, ಯಾವ ಬೆಳೆ ಹಾಕ್ಯಬೇಕು ಅಂತಂದ್ ನೋಡ್ಕೊಂಡು ಅಂತಂತ ಅವನ ಒಂದ್ 1/2 ಎಕರೆ ಮಾಡ್ಕೊಳ್ರಿ, 1/2 ಎಕರೆ ಮಾಡ್ಕೊಳ್ರಿ, 10 ಎಕರೆ ಮಾಡ್ಕೊಳ್ರಿ. ಆಮೇಲೆ ಕೃಷಿಗೆ ಆಕಳ ಸಾಕಣೆ ಮಾಡ್ಕೊಳಕ್ ಸರ್, ಕುರಿ ಬೇಕು, ವಾರದ್ದು ತಿಂಗಳದ್ದು ಅಂತಂತವಾಗಿ ಮಾಡ್ಕೊಂತ ಹೋದ್ರೆ ಲಾಭ ಆಗತ್ತೆ ಸರ್, ಎಲ್ಲ ನಮ್ಮನೆ ಮಾಡ್ಬೇಕು ಸರ್. ಒಳ್ಳೇದು ಸಕ್ರಪುರೆ, ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ ದಿವಸದ ಅಂಗವಾಗಿ ನಾವು ನಿಮ್ಮ ತೋಟಕ್ಕೆ ಬಂದು ನಿಮ್ಮ ಈ ಸಾವಯವ ಕೃಷಿಯ ವಿವಿಧ ಅನುಭವಗಳನ್ನೆಲ್ಲ ಇವತ್ತು ನಿಮ್ಮೊಂದಿಗೆ ನಾವು ಕೇಳಿದ್ವಿ, ನಮ್ಮ ರೈತರಿಗೂ ಕೇಳಿಸಿದ್ದೀವಿ. ನಮ್ಮ ಈ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಂಡು ತಮ್ಮ ಸಾವಯವ ಕೃಷಿಯ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ತೆ ಸರ್. ಇದುವರೆಗೆ ಕಿಸಾನ್ ದಿವಸ್ ಸಂದರ್ಭದಲ್ಲಿ ಪ್ರಗತಿಪರ ರೈತರಾದ ಆರ್ ಶೇಖರಪ್ಪ ಅವರ ಸಂದರ್ಶನವನ್ನು ಕೇಳಿದರೆ, ಸಂದರ್ಶಿಸಿದವರು ಸೋಮೇಶ್ ಹುಪ್ಪಾರ್. ರೈತ ಬಾಂಧವರು ಇದೀಗ ಕೇಳಿ ರೈತರಿಗೆ ಸಲಹೆಯನ್ನು. ಆಧುನಿಕ ಕೃಷಿ ಪದ್ಧತಿಯಲ್ಲಿ ಮಣ್ಣಿನ ಬಗ್ಗೆ ಸಾಕಷ್ಟು ಜ್ಞಾನವನ್ನು ಹೊಂದಿರಬೇಕಾದ್ದು ಬಹಳ ಮುಖ್ಯವಾದ ಅಂಶ. ಮಣ್ಣಿನ ಫಲವತ್ತತೆ ಮೂಲಭೂತವಾಗಿ ಅದರ ಭೌತಿಕ ರಚನೆ, ಅದರಲ್ಲಿರುವ ರಾಸಾಯನಿಕ ಗುಣಧರ್ಮ, ಸೂಕ್ಷ್ಮಾಣು ಮತ್ತು ಇತರ ಜೀವರಾಶಿಗಳ ಮಟ್ಟದ ಮೇಲೆ ನಿರ್ಧರಿಸಲಾಗುತ್ತದೆ. ಇದರಲ್ಲಿ ಯಾವುದಾದರೊಂದು ಇರಬೇಕಾದ ಮಟ್ಟಕ್ಕೆ ಇರದೇ ಹೋದಲ್ಲಿ ಮಣ್ಣಿನ ಫಲವತ್ತತೆ ಕಡಿಮೆಯಾಗ್ತದೆ. ಮಣ್ಣಿನ ಮೂಲ ಶಿಲೆಗಳು. ಶಿಲೆಗಳು ಸವಕಳಿಗೊಂಡು ಸಣ್ಣ ಕಣಗಳಾಗಿ ಮಣ್ಣು ರೂಪವನ್ನು ಪಡೆದಿರುತ್ತದೆ. ಈ ಮಣ್ಣು ಹೊಂದಿದ ಗ್ರಹವೇ ಭೂಮಿ, ಅಂದರೆ ಮಣ್ಣಿನ ಮತ್ತೊಂದು ಹೆಸರು ಭೂಮಿ. ಶಿಲೆಗಳು ಖನಿಜಾಂಶಗಳನ್ನು ಹೊಂದಿರುವುದರಿಂದ ಮಣ್ಣು ಖನಿಜಾಂಶವುಳ್ಳ ಸ್ವಾಭಾವಿಕ ವಸ್ತುವಾಗಿದೆ. ವಿವಿಧ ಬಣ್ಣಗಳ ರೂಪದಲ್ಲಿ ಮಣ್ಣನ್ನು ಕಾಣಲು ಕಾರಣ ಮೂಲತಃ ಅದರಲ್ಲಿರುವ ಖನಿಜಗಳು. ಮಣ್ಣಿನ ಕಣಗಳು ಸಡಿಲಾಗಿ ಒಂದಕ್ಕೊಂದು ಹೊಂದಿಕೊಂಡಿರುವುದರಿಂದ ಕಣಗಳ ಮಧ್ಯ ರಂಧ್ರ ನಿರ್ಮಾಣವಾಗಿರುತ್ತದೆ. ಈ ರಂಧ್ರಗಳಲ್ಲಿ ಗಾಳಿ ಮತ್ತು ನೀರು ತುಂಬಿಕೊಂಡಿರಲು ಅನುಕೂಲವಾಗುತ್ತದೆ. ಭೌತಿಕ, ರಾಸಾಯನಿಕ, ಜೈವಿಕ ಮತ್ತು ಮಾನವನ ವಿವಿಧ ಚಟುವಟಿಕೆಗಳಿಂದಾಗಿ ಗಟ್ಟಿಯಾದ ಶಿಲೆಗಳು ಶಿಥಿಲಗೊಂಡು ಮಣ್ಣು ರೂಪ ಪಡೆದುಕೊಂಡು ಬರುತ್ತಿರುವುದು ಸ್ವಾಭಾವಿಕ ನೈಸರ್ಗಿಕ ಕ್ರಿಯೆ. ಮಣ್ಣಿನ ಕಣಗಳಲ್ಲಿರುವ ಖನಿಜಗಳು ನೀರಿನಲ್ಲಿ ಕರಗಿ ಪೋಷಕಾಂಶಗಳಾಗುತ್ತಿವೆ. ಬಂಡೆಗಳು ಉದುರುವ ವೇಗ, ಕಣಗಳ ಅಳತೆ, ಕಣಗಳು ಒಟ್ಟು ಸೇರುವ ಸಾಮರ್ಥ್ಯ,